ಆಕಾಶವಾಣಿಯಲ್ಲಿ ಆರೋಗ್ಯವಾಣಿ ಆರೋಗ್ಯವಾಣಿ ಪ್ರತಿ ವಾರ ಮನೆ ಬಾಗಿಲಿಗೆ ಆರೋಗ್ಯ ಪರಿಣಿತ ವೈದ್ಯವೃಂದದಿಂದ ಕಾಯ ವಾಚ ಮನಸ ವಿಶ್ಲೇಷಣೆ ಪ್ರತಿ ಮಂಗಳವಾರ ಬೆಳಗ್ಗೆ 8:02 101.3 ಎಫ್ಎಂ ರೇನ್ಬೋದಲ್ಲಿ ಪ್ರತಿ ಬುಧವಾರ ಬೆಳಗ್ಗೆ 8:00 ವಿವಿಧ ಭಾರತಿ ಕನ್ನಡ ವಾಹಿನಿಯಲ್ಲಿ ಪ್ರತಿ ಗುರುವಾರ ಬೆಳಗ್ಗೆ 7:15 ರಾಜ್ಯವ್ಯಾಪಿ ಜಾಲದಲ್ಲಿ ಆರೋಗ್ಯವಾಣಿ ಆರೋಗ್ಯವಾಣಿ ಈ ಕಾರ್ಯಕ್ರಮದ ಪ್ರಾಯೋಜಕರು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಕರ್ನಾಟಕ ಸರ್ಕಾರ ನಿತ್ಯ ವಿಜ್ಞಾನ ಪ್ರತಿದಿನ ಮುಂಜಾನೆ 7:45 ರಾಜ್ಯವ್ಯಾಪಿ ಪ್ರಸಾರದಲ್ಲಿ 8:55 ಎಫ್ಎಂ ರೇನ್ಬೋದಲ್ಲಿ ಹಾಗೂ ರಾತ್ರಿ 8:00 ಬೆಂಗಳೂರು ವಿವಿಧ ಭಾರತಿಯಲ್ಲಿ ಈ ಕಾರ್ಯಕ್ರಮದ ಪ್ರಾಯೋಜಕರು ಕರ್ನಾಟಕ ವಿಜ್ಞಾನ ಮತ್ತು ತಂತ್ರಜ್ಞಾನ ಪ್ರೋತ್ಸಾಹಕ ಸೊಸೈಟಿ ಕರ್ನಾಟಕ ಸರ್ಕಾರ ಆಕಾಶವಾಣಿ ಹಾಸನ ಎಫ್ಎಂ 102.2 ಮೆಗಾಹರ್ಟ್ಸ್ ರೈತ ಬಾಂಧವರಿಗೆಲ್ಲ ನಮಸ್ಕಾರಗಳು ಹಾಗೂ ಕಿಸಾನ್ ವಾಣಿ ಕೃಷಿ ರಂಗಕ್ಕೆ ಸ್ವಾಗತ. ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ. ರೈತ ಮಿತ್ರರೇ, ಇಂದಿನ ಕಿಸಾನ್ ವಾಣಿಯಲ್ಲಿ ಕೇಳಿ ಸಮಗ್ರ ಹಾಗೂ ಸಾವಯವ ಕೃಷಿಯಲ್ಲಿನ ಅನುಭವಗಳ ಕುರಿತು ಸಕಲೇಶ್ಪುರ ತಾಲೂಕು ಐಗೂರಿನ ಹೆಚ್ಎಂ ಪುಟ್ಟಸ್ವಾಮಿಗೌಡ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಅರಕಲಗೂಡು ವಿ ಮಧುಸೂಧನ್. ಗರ್ಭಿಣಿಯರೇ, ನಿಮಗೊಂದು ಸಿಹಿ ಸುದ್ದಿ. ಪ್ರತಿ ತಿಂಗಳು 9 ತಾರೀಕಿನಂದು ನಡೆಯುತ್ತಿದೆ ಪ್ರಧಾನಮಂತ್ರಿಗಳ ಸುರಕ್ಷಿತ ಮಾತೃತ್ವ ಅಭಿಯಾನ. ಎಲ್ಲಾ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಉಚಿತ ತಪಾಸಣೆ ಮತ್ತು ಚಿಕಿತ್ಸೆ. ತೂಕ ಕಡಿಮೆ ಇರುವ ಮಗು ಜನಿಸಿದಲ್ಲಿ ಕಾಂಗರು ಮದರ್ ಕೇರ್ ಮೂಲಕ ಮಗುವನ್ನು ಕಾಪಾಡಬಹುದು. ಇದರಿಂದ ಮಗುವಿಗೆ ಬೆಚ್ಚನೆಯ ವಾತಾವರಣ ಕಲ್ಪಿಸಿ ಎದೆ ಹಾಲು ಕುಡಿಸುವಲ್ಲಿ ತಾಯಿ ಯಶಸ್ವಿಯಾಗುತ್ತಾಳೆ. ಕಾಂಗರು ಮದರ್ ಕೇರ್, ವೆಚ್ಚವಿಲ್ಲದ ಬೆಚ್ಚನೆಯ ಆರೈಕೆ. ಹೆಚ್ಚಿನ ಮಾಹಿತಿಗೆ ಆರೋಗ್ಯ ಕಾರ್ಯಕರ್ತರು ಅಥವಾ ಆಶಾ ಕಾರ್ಯಕರ್ತೆಯರನ್ನು ಸಂಪರ್ಕಿಸಿ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಮತ್ತು ರಾಷ್ಟೀಯ ಆರೋಗ್ಯ ಅಭಿಯಾನದ ಪ್ರಕಟಣೆ. ಪ್ರೀತಿಯ ಕೇಳುಗರೆ, ನಮಸ್ಕಾರ. ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ಕಾರ್ಯಕ್ರಮದಲ್ಲಿ ಸಕಲೇಶ್ಪುರ ತಾಲೂಕು ಐಗೂರಿನ ಹೆಚ್ಎಂ ಪುಟ್ಟಸ್ವಾಮಿಗೌಡರು ನಮ್ಮೊಂದಿಗೆ ಇದ್ದಾರೆ. ಸಮಗ್ರ ಕೃಷಿಯನ್ನ ಮಾಡ್ತಾ ಇದ್ದಾರೆ. ಸಂಪೂರ್ಣ ಸಮಗ್ರ ಕೃಷಿಯನ್ನ ಅವರು ಸಾವಯವದಲ್ಲಿ ಅಳವಡಿಕೆಯನ್ನ ಮಾಡ್ಕೊಂಡಿರ್ತಕ್ಕಂಥದ್ದು ಅವರ ವಿಶೇಷ. ಹೇಗೆಲ್ಲ ಕೃಷಿಯನ್ನ ಮಾಡ್ತಾ ಇದ್ದಾರೆ, ಏನೆಲ್ಲ ಅನುಕೂಲಗಳನ್ನ ಮಾಡಿಕೊಂಡಿದ್ದಾರೆ ಅನ್ನುವಂಥದ್ದನ್ನ ಈಗ ಅವರಿಂದಲೇ ನಾವು ಕೇಳಿ ತಿಳಿದುಕೊಳ್ಳೋಣ. ನಮಸ್ಕಾರ ಪುಟ್ಟಸ್ವಾಮಿಗೌಡ್ರಿ. ಪುಟ್ಟಸ್ವಾಮಿಗೌಡ್ರೆ, ಎಷ್ಟು ವಯಸ್ಸು ತಮಗೆ? ನಮಗೆ 59 ವರ್ಷ ಸರ್. 59 ವರ್ಷ ಆಯ್ತು. ಏನು ಓದಿದ್ರಿ ತಾವು? ನಾವು ಡಿಗ್ರಿ ಕಂಪ್ಲೀಟ್ ಮಾಡಲಿಲ್ಲ, ಡಿಗ್ರಿವರೆಗೂ ಓದಿದ್ರಿ. ಡಿಗ್ರಿವರೆಗೂ ಓದಿದ್ರಿ. ಡಿಗ್ರಿವರೆಗೂ ಓದಿದ ಮೇಲೆ ಏನು ವೃತ್ತಿ ಪ್ರಾರಂಭ ಮಾಡಿದ್ರಿ? ನಾವು MNC ಕಂಪ್ನಿಯಲ್ಲಿ ವರ್ಕ್ ಮಾಡಿದ್ವಿ ಸರ್, ಬೆಂಗಳೂರಿನಲ್ಲಿ. 2 ವರ್ಷದ ಹಿಂದೆ ವಾಲಂಟಿಯರ್ ತಗೊಂಡು ಊರಿಗೆ ಬಂದ್ವಿ ಕೋವಿಡ್ ಟೈಮ್ನಲ್ಲಿ. ಯಾಕೆ ಸಾಕು ಅಂತ ಅನಿಸ್ತಾ ವೃತ್ತಿ? ಇಲ್ಲ, ಭಾಳ ವರ್ಷದಿಂದ ಭೂಮಿ ಕಡೆಗೆ ಒಲವು ಇತ್ತು, ಹಾಗಾಗಿ ಭೂಮಿ ಸೇವೆ ಮಾಡಬೇಕಂತ ಭಾಳ ವರ್ಷದಿಂದ, ಈಗ ಒಂದು 10 ವರ್ಷದ ಹಿಂದಿಂದಲೂ ಭಾಳ ಭೂಮಿ ಸೇವೆ ಮಾಡಬೇಕು ಅನ್ನೋದು ಒಂದು ಹಂಬಲ ಇತ್ತು. ಅದೇನಾಯಿತು, ಕೋವಿಡ್ ಟೈಮಲ್ಲಿ ನಾವು ಟ್ರಾವೆಲ್ ಮಾಡೋದಕ್ಕೆ ಆಗ್ತಾ ಇರಲಿಲ್ಲ, ಮತ್ತು ಇಲ್ಲಿ ತೋಟ ನೋಡ್ಕೊಳ್ಳೋದಕ್ಕೆ ಎಲ್ಲ ಆಗ್ತಾ ಇರಲಿಲ್ಲ, ಹಾಗಾಗಿ ಕಂಪನಿಯಿಂದ ರಿಕ್ವೆಸ್ಟ್ ಮಾಡಿಕೊಂಡು ವಾಲಂಟಿಯರ್ ತೊಗೊಂಡು ಬಂದ್ಬಿಟ್ಟೆ ಸರ್. ನೀವು ತೋಟ ನೋಡೋದಕ್ಕಿಂತ ಮೊದಲು ಯಾರು ನೋಡ್ತಾ ಇದ್ರು? ಪ್ರತಿ ವಾರಕ್ಕೊಂದ್ಸರಿ ಬಂದು ಹೋಗ್ತಾ ಇದ್ವಿ. ಶನಿವಾರ ಬಂದು ಭಾನುವಾರ ಇದ್ದು 2 ದಿವಸ ಜೊತೆಗೆ ಇದ್ಕೊಂಡು ನೋಡ್ಕೊಂಡು ಹೋಗ್ತಾ ಇದ್ವಿ ಸರ್. ಬೆಂಗಳೂರಿನಲ್ಲಿ ಇದ್ರು ಕೂಡ ಎರಡ್ ಕಡೆನ ಓಡಾಡ್ಕೊಂಡು ನೀವೇ ನೋಡ್ಕೊಳ್ತಿದ್ರಿ? ಹೌದು ಸರ್, ಹೌದು. ಕಷ್ಟ ಆಗ್ತಿರಲಿಲ್ವ ಅದು? ಕಷ್ಟ ಅಂತೇನಿರ್ಲಿಲ್ಲ, ಬಟ್ ಬಸ್ಸಿನ ವ್ಯವಸ್ಥೆ ಚೆನ್ನಾಗಿತ್ತು. ಮೊದಲು ಸ್ವಲ್ಪ ವೆಹಿಕಲ್ ಉಪಯೋಗಿಸ್ತಾಯಿದ್ವಿ, ಆಮೇಲೆ ಸೇಫ್ಟಿ ಇದೆಲ್ಲ ಕಷ್ಟ ಆಗುತ್ತೆ ಅಂತ ಹೇಳ್ಬಿಟ್ಟು ಬಸ್ನಲ್ಲೇ ಟ್ರಾವೆಲ್ ಮಾಡ್ತಾ ಇದ್ದೆ. ಸ್ವಲ್ಪ ಬೆಳಗ್ಗೆ ಬೇಗ ಎದ್ದು ಬರಬೇಕಿತ್ತು ಅಷ್ಟೇ, ಕಷ್ಟ ಏನು ಅನ್ನಿಸ್ತಾ ಇರಲಿಲ್ಲ ಸರ್. ಒಟ್ಟು ಎಷ್ಟು ಜಮೀನು ಇದೆ ನಿಮಗೆ? ನಮ್ಗೆ ಇಲ್ಲಿ 10 ಎಕರೆ ಇದೆ ಸರ್ ಒಟ್ಟಿಗೆ, ಅಂದ್ರೆ ಸ್ವಲ್ಪ ಬೌಂಡ್ರಿ ಜಾಸ್ತಿ ಇದೆ, ರೆಕಾರ್ಡ್ ಬಂದು 10 ಎಕರೆ ಇದೆ ಸರ್. 10 ಎಕರೆ ಜಮೀನಿನಲ್ಲಿ ಏನೇನು ಬೆಳೆದಿದ್ರಿ? ಸಮಗ್ರ ಕೃಷಿ ಇದೆ ಸರ್, ತೋಟಗಾರಿಕೆ, ಅಡಿಕೆ ಇದೆ, ತೆಂಗು ಇದೆ, ಮತ್ತೆ ಕಾಫಿ ಇದೆ, ಕೋಕೋ, ಏಲಕ್ಕಿ, ಮತ್ತೆ ಅಗರುಡ್ಡು, ತಾಳೆ, ನಂತರ ಈ ಅರಣ್ಯ ಕೃಷಿ, ಶ್ರೀಗಂಧ, ರಕ್ತಚಂದನ, ಅಗರುಡ್ಡು, ಮತ್ತೆ ಮನೆಗಾಗುವಷ್ಟು ಭತ್ತದ ಗದ್ದೆ. ಹೀಗೆ ಸಾಕಷ್ಟು ಬೇರೆ ಬೇರೆ ತರಹದ ಬೆಳೆಗಳನ್ನ ಬೆಳೀತಾ ಇದ್ದೀರಾ. ಈ ಎಲ್ಲಾ ತರಹದ ಬೆಳೆಗಳನ್ನು ಕೂಡ ನೀವು ಮಾಡ್ತಾ ಇರ್ತಕ್ಕಂಥದ್ದು ಸಾವಯವ ಕೃಷಿ ಪದ್ಧತಿಯಲ್ಲಿ, ಅದು ನಿಮ್ಮ ವಿಶೇಷ. ಸಾವಯವದಲ್ಲಿ ಮಾಡಬೇಕು ಅಂತ ಹೇಳಿ ಯಾಕೆ ಅನಿಸ್ತು ನಿಮಗೆ? 12 ವರ್ಷದ ಹಿಂದೆ ಒಂದ್ಸರಿ ನಾವು ಹೀಗೆ ಗೊಬ್ಬರ ತರಕ್ಕೆ ಹೋಗಿದ್ದಾಗ ನಾವು ಬೆಂಗಳೂರಿಂದ ಬರೋ ಹರಿಬೀರಿನಲ್ಲಿ ಗೊಬ್ಬರ ತಗೊಳ್ತಾ ಇದ್ವಿ. ಅದು ನಮ್ಗೆ ಒಂದ್ಸರಿ ಯಾವುದೋ ಮಿಸ್ಟೇಕ್ ಆಗಿ ಅಥವಾ ಇಲ್ಲಿ ಕಲಬೆರಕೆ ಸಿಕ್ತೋ ಏನೋ ಗೊತ್ತಿಲ್ಲ ನಮಗೆ, ತೋಟಕ್ಕೆ ಸ್ವಲ್ಪ ಅದು ಎಫೆಕ್ಟ್ ಕಾಣಿಸ್ತದು. ಸೊ ಅಲ್ಲಿಂದ ನಾವು ಬೇಡ ಅದು ನಿಲ್ಲಿಸ್ಬಿಡ್ಬೇಕು, ಹಿಂದೆಲ್ಲ ಹಾಗೆ ಹಸು ಗೊಬ್ಬರದಲ್ಲೇ ಬೆಳೀತಾ ಇದ್ರಲ್ಲ ಅಂತ ಹೇಳ್ಬಿಟ್ಟು ಅದನ್ನು ಬೇಡ ಅಂತ ನಿಲ್ಲಿಸಿದ್ವಿ. ಆಮೇಲೆ ಕಾಲಕ್ರಮೇಣ ನೋಡ್ತಾ ನೋಡ್ತಾ ಈ ಯೂಟ್ಯೂಬ್ನಲ್ಲಿ ಇದರಲ್ಲೆಲ್ಲ ಅದರಿಂದ ಎಷ್ಟು ದುಷ್ಪರಿಣಾಮ, ಭೂಮಿ ಎಷ್ಟು ಹಾಳಾಗ್ತಾ ಇದೆ ಅಂತೇಳಿ ಒಂದು ಅರಿವಿಗೆ ಬಂತು. ನಂತರ ಕಂಪ್ಲೀಟು ಎಲ್ಲವೂ ಪೆಸ್ಟಿಸೈಡ್ ಆಗಲಿ ಸ್ಪ್ರೇ ಆಗಲಿ ಯಾವುದೂ ಬೇಡ ಅಂತೇಳಿ ನಿಲ್ಲಿಸ್ಬಿಟ್ವಿ. ಹಾಗಾಗಿ ಸರ್, ಹಾಗಾಗಿ ಅದ್ಯಾವುದು ಬೇಡ ಅಂತ ಹೇಳಿ ನಿಲ್ಲಿಸಿ ಸಾವಯವದಲ್ಲಿ ಮಾಡ್ಲಿಕ್ಕೆ ಪ್ರಾರಂಭ ಮಾಡಿದ್ರಿ. ಹೌದು ಸರ್, ಹೌದು. ಸಾವಯವದಲ್ಲಿ ಒಂದೇ ಸರಿ ಏಕಾಏಕಿ ಮಾಡ್ತೀನಿ ಅಂತ ಅಂದ್ರೆ ಅದು ಆಗೋದಿಲ್ಲ, ಸ್ವಲ್ಪ ಕಷ್ಟ ಅಂತ ಅನ್ಸುತ್ತೆ, ಇಳುವರಿ ಮೇಲೆ ದೊಡ್ಡ ಪರಿಣಾಮ ಬೀರುತ್ತೆ. ಈ ತರದ ಅನುಭವಗಳು ಏನಾಯ್ತು ನಿಮಗೆ? ಆಗಿದೆ ಸರ್, ಆಗಿದೆ, ಖಂಡಿತವಾಗ್ಲೂ ಆಗುತ್ತೆ. ಯಾಕೆಂತಂದ್ರೆ ಒಂದು ಸರಿ ನಾವು ಕೆಮಿಕಲ್ ನಿಲ್ಲಿಸಿದಾಗ ಸಡನ್ ಆಗಿ ಅದು ಭೂಮಿ ಆ ಒಂದು ಇಳುವರಿನ ಕೊಡೋದಿಲ್ಲ, ಕಾಲಕ್ರಮೇಣ ಅದು ಅದು ಪರಿವರ್ತನೆ ಆಗೋದಕ್ಕೊಂದು ಕಾಲಘಟ್ಟ ಬೇಕಾಗತ್ತೆ. ಅಲ್ಲಿವರೆಗೂ ನಾವು ಸ್ವಲ್ಪ ಸುಧಾರಿಸ್ಕೊಳ್ಳೋಷ್ಟು ಏರ್ಬೇಕಾಗತ್ತೆ. ನಮ್ಗೆ ಒಂದು ಸ್ಯಾಲ್ರಿ ಬರ್ತಾ ಇರೋದ್ರಿಂದ ನಮ್ಗೆ ಅದೊಂದು ಪ್ರಾಬ್ಲಮ್ ಏನು ಇರಲಿಲ್ಲ. ಸೊ ಹಾಗಾಗಿ ಅದನ್ನ ಒಂದು ಧೈರ್ಯ ಮಾಡಿ ನಿಲ್ಸಿದ್ವಿ ಸರ್. ಸಂಪೂರ್ಣ ನಿಲ್ಸಬಿಟ್ರೆ ಒಂದೇ ಸಾರಿ? ಇಲ್ಲ, ಒಂದೇ ಸಾರಿ ನಿಲ್ಲಿಸಲಿಲ್ಲ, ಕಡಿಮೆ ಮಾಡ್ತಾ ಹೋದ್ವಿ. 20 ಚೀಲ ಹಾಕ್ತಾ ಇದ್ವಿ, ಅವಾಗ 15 ಚೀಲ, 12 ಚೀಲ, 10 ಚೀಲ, 8 ಚೀಲ, ಹೀಗೆ ಕಡಿಮೆ ಮಾಡ್ಕೊಂಡು ಮಾಡ್ಕೊಂಡು ಕ್ರಮೇಣ 12 ವರ್ಷ ಆಯ್ತು ನಿಲ್ಸ್ಬಿಟ್ಟಿದ್ವಿ. ಈ 12 ವರ್ಷದಲ್ಲಿ ಏನೆಲ್ಲ ಬದಲಾವಣೆಗಳಾಯ್ತು ನಿಮ್ಮ ತೋಟದಲ್ಲಿ? ತೋಟದಲ್ಲಿ ಇಳುವರಿ ಕಡಿಮೆ ಇದೆ, ಇಲ್ಲ ಅಂತಿಲ್ಲ. ಸಾಮಾನ್ಯ ನಾವು ಬೇರೆ ತೋಟಗಳಿಗೆ ಕಂಪೇರ್ ಮಾಡಿದಾಗ ಆ ತೋಟದ ಅದು ಇದಕ್ಕೂ ನಾವು ಕಂಪೇರ್ ಮಾಡೋದಕ್ಕಾಗಲ್ಲ. ಸೊ ಇನ್ನೂ ಅದಕ್ಕೆ ಸಮಯ ತಗೊಳ್ತಾ ಇದೆ ಅನ್ಸುತ್ತೆ, ಅದು ಇನ್ನು ಬದಲಾವಣೆಗೆ ಸಮಯ ತಗೊಳುತ್ತೆ. ನಂತರ ಅದ್ರ ಪಾಡಿಗೆ ಅದು ಯಾವುದೇ ಇದು ಬೇಕಾಗಿಲ್ಲ. ಈಗ ಹಸು ಗೊಬ್ಬರ ಕೊಡ್ತಾ ಇದ್ವಿ, ಸ್ವಲ್ಪ ಪಿಕಪ್ ಆಗ್ತಾ ಇದೆ. ಈಗ ಕಾಫಿಯನ್ನ ಸಾವಯವದಲ್ಲಿ ಮಾಡ್ತೀನಿ ಅಂತ ಹೇಳಿದ್ರೆ ಏನೆಲ್ಲ ಕೆಲಸ ಮಾಡ್ತಾರೆ ವರ್ಷ ಪೂರ್ತಿ ಅದಕ್ಕೆ ಸಾವಯವ ರೂಪದಲ್ಲಿ? ಕೆಲಸಗಳೆಲ್ಲವೂ ಮಾಡ್ತೀವಿ ಸರ್. ಅದ್ರದ್ದು ಏನು ಕಂಬಗುಡಿ, ಚಿಗುರು, ಕಸಿ, ಮತ್ತೊಂದು ಏನೆಲ್ಲ ಇರುತ್ತೆ ಹಾರ್ವೆಸ್ಟಿಂಗ್, ಅದೆಲ್ಲ ರುಟೀನ್ ಮಾಡ್ತೀವಿ. ಗೊಬ್ಬರ ಹಾಕೋದು ಮಾತ್ರ, ಹಸು ಗೊಬ್ಬರ ಮಾತ್ರ 2 ವರ್ಷಕ್ಕೊಂದ್ಸರಿ ಆ ಥರ ಹಸು ಗೊಬ್ಬರ ಹಾಕ್ತೀವಿ. ಅದು ಬಿಟ್ಟರೆ ಬೇರೆ ಇನ್ನು ಕಳೆನಾಶಕ ಆಗಲಿ ಮತ್ತೆ ಇನ್ಯಾವುದು ಅದನ್ನು ಉಪಯೋಗಿಸಲ್ಲ. ಅದು ಕಳೆನಾಶಕ ಯಾವುದು ಕೂಡ ಬಳಕೆ ಮಾಡಲ್ಲ, ಕಳೆನಾಶಕ ಯಾವುದೂ ಇಲ್ಲ. ಸುಣ್ಣ ಒಂದು ಹಾಕ್ತೀವಿ, ಕ್ಯಾಲ್ಸಿಯಂ pH ಬೇಕಾಗದ್ರಿಂದ ಸುಣ್ಣ ಒಂದು ಹಾಕ್ತೀವಿ, ಅದೊಂದು ಬಿಟ್ಟು ಬೇರೆ ಇನ್ಯಾವುದನ್ನು ಯೂಸ್ ಮಾಡಲ್ಲ. ಈಗ ದನದ ಗೊಬ್ಬರ ನಿಮಗೆ ಅಗತ್ಯ ಇರುವಷ್ಟು ಸಿಗುತ್ತಾ? ನಮ್ದೇ ಇದೆ, ಈಗ ನಾವು ಅದೇ 8 ಹಸುಗಳನ್ನ ಇಟ್ಕೊಂಡಿದ್ವಿ. ಈಗ ಹಸು ನಾಟಿ ಹಸುಗಳಿದೆ, ಮೊದಲೆಲ್ಲ ಹೊರಗಡೆಯಿಂದ ತಗೊಂಡ್ಬರ್ತಾ ಇದ್ವಿ, ಈಗ ನಮ್ಮ ಹಸುದೇ ಆಗೋದ್ರಿಂದ ಸಾಕಾಗುತ್ತೆ ಸರ್. ಅದ್ರ ಜೊತೆಗೆ ಬೇರೆ ಏನಾದರೂ ಈಗ ಸಾಕಷ್ಟು ಸಾವಯವ ರೂಪದ ಗೊಬ್ಬರಗಳು ಕೂಡ ಅಂಗಡಿನಲ್ಲಿ ದೊರೆಯುತ್ತೆ, ಅದರ ಬಳಕೆಯನ್ನ ಮಾಡ್ತೀರಾ ಅಥವಾ ನೀವು? ಇಲ್ಲ ಸರ್, ಇಲ್ಲ, ಅದನ್ನ ಮಾಡ್ತಾ ಇಲ್ಲ. ಯಾಕೆಂತಂದ್ರೆ ಸುಭಾಷ್ ಪಾಳೇಕರ್ ಅವರ ಒಂದು ಅಡ್ವೈಸ್ ಮೇಲೆ ಹೊರಗಡೆ ಒಳಸೂರು ಇರಬಾರ್ದು ಅಂತ ಹೇಳ್ತಾರೆ. ಸೊ ಹಾಗಾಗಿ ನಮ್ಮಲ್ಲಿ ಏನ್ ನಾವು ಉತ್ಪತ್ತಿ ಮಾಡ್ತೀವೋ ಅಥವಾ ನಮ್ಮಲ್ಲಿ ಏನ್ ಸಿಗುತ್ತೋ ಅದನ್ನ ಮಾತ್ರ ಉಪಯೋಗಿಸ್ಬೇಕು ಅಂತೇಳಿ. ಅಂದ್ರೆ ಹೊರಗಡೆಯಿಂದ ತಂದಾಗ ಅದ್ರ ಮೇಲೆ ಯಾವ್ದ್ರಲ್ಲೂ ಇವತ್ತು ನಂಬಿಕೆ ಇಲ್ಲ, ಅದರಲ್ಲಿ ಎಲ್ಲವೂ ಮೋಸ ಮತ್ತೆ ಹಣಕ್ಕಾಗಿ ಮಾಡುವಂತ ವ್ಯವಸ್ಥೆ ಇರುವಾಗ ಅದನ್ನು ನಂಬಿಕೆ ಕಡಿಮೆ ಆಗಿದೆ. ಹಾಗಾಗಿ ನಾವು ಯಾವ್ದನ್ನು ಹೊರಗಡೆಯಿಂದ ತರ್ತಾ ಇಲ್ಲ, ನಾವು ಜೀವಾಮೃತ ಮಾಡ್ಬೇಕು, ಇನ್ನು ಮಾಡೋದಕ್ಕೆ ವ್ಯವಸ್ಥೆ ಮಾಡ್ಕೊಂಡಿದ್ವಿ ಸರ್. ಜೀವಾಮೃತ ಮಾಡಿದ್ರೆ ನಿಮಗೆ ಸಾಕಷ್ಟು ಅನುಕೂಲ ಆಗ್ಬೋದಲ್ವಾ? ಹೌದು ಸರ್, ಖಂಡಿತವಾಗ್ಲೂ ಜೀವಾಮೃತದಿಂದ ಬಹಳಷ್ಟು ಅನುಕೂಲ ಆಗುತ್ತೆ. ಸೊ ಜೀವಾಮೃತದಕ್ಕೆ ನಾವು ಡ್ರಿಪ್ ಮುಖಾಂತರ ಕೊಡೋದಕ್ಕೂ ವ್ಯವಸ್ಥೆ ಇದೆ, ಆಲ್ರೆಡಿ ಡ್ರಿಪ್ ಇದೆ, ಜೀವಾಮೃತ ಮಾಡೋದಕ್ಕೆ ಮಾಡ್ಕೊಳ್ತಾ ಇದ್ವಿ ಸರ್. ಈಗ ನೀವು ಸಾವಯವ ರೂಪದಲ್ಲಿ ಕಾಫಿಯನ್ನ ಬೆಳೆದಿದ್ದೀರಿ ಅಂತ ಹೇಳಿ ಅದಕ್ಕೇನೆ ಸಾವಯವ ಕಾಫಿ ಅಂತ ಹೇಳಿ ಏನಾದರೂ ಅದನ್ನ ಮಾರುಕಟ್ಟೆ ಮಾಡ್ತಾ ಇದ್ರ, ಅದಕ್ಕೆ ಹೆಚ್ಚು ಬೆಲೆ ಸಿಗುತ್ತಾ ಹೇಗೆ? ಇಲ್ಲ, ಇಲ್ಲಿವರೆಗೂ ಅಂದ್ರೆ ಹುಡುಕಾಟದಲ್ಲಿ ಇದ್ವಿ ಸರ್. ಅಂದ್ರೆ ದೊಡ್ಡ ಪ್ರಮಾಣದಲ್ಲಿ ಬೇಕಾಗತ್ತೆ ಅದು. ಈಗ ತುಂಬಾ ಕಡೆ ನಾವು ಇದು ವಿಚಾರ ಮಾಡಿದಾಗ ಅದು ಕಂಟೈನ್ಸ್ ಅಂದ್ರೆ ಒಂದು ಕಂಟೈನರ್ ಬೇಕು, ಹಾಗಿದ್ರೆ ಯಾವ್ದಾದ್ರು ಇದ್ರೆ ಕೊಡಿ ಆಗಿ ಅಂತಾರೆ. ನಮ್ಮಲ್ಲಿ ಅಷ್ಟು ಪ್ರಮಾಣದ್ದಿಲ್ಲ. ಅಂದ್ರೆ ನಮ್ಮ ಇಲ್ಲಿ 3-4 ಜನ ಇದಾರೆ ಆರ್ಗ್ಯಾನಿಕ್ ಆಗಿ ಬೆಳೆಯಂತವ್ರೆ. ಅಂದ್ರೆ ಅದು ಏರಿಯಾ ವೈಸ್ ಬೇರೆ ಬೇರೆ ಆದಾಗ ಅದಕ್ಕೆ ಆ ಕ್ವಾಲಿಟಿ ಒಂದೇ ಬರೋದಿಲ್ಲ. ಹಾಗಾಗಿ ಅದನ್ನು ಮಿಕ್ಸ್ ಮಾಡಿ ಕೊಡುವಂಗು ಇಲ್ಲ. ಹಾಗಾಗಿ ಈಗ ಇನ್ನು ನಾವು ಹುಡುಕಾಟದಲ್ಲಿ ಇದೀವಿ ಸರ್. ಇಳುವರಿ ಎಷ್ಟು ಪ್ರಮಾಣದಲ್ಲಿ ಕಡಿಮೆ ಆಯ್ತು ನಿಮಗೆ ಈ ಒಂದು ಸಾವಯವ ಕೃಷಿಗೆ ಬಂದ್ಮೇಲೆ? ಕಡಿಮೆ ಅಂತಂದ್ರೆ ಒಂದು 25% ಕಡಿಮೆ ಆಗಿದೆ ಸರ್. 25% ಕಡಿಮೆ. ಈಗ 25% ಹೆಚ್ಚಿಗೆ ಮಾಡ್ಬೋದಾ? ಸ್ವಲ್ಪ ಸಮಯ ಬೇಕು ಅನ್ಸುತ್ತೆ ನನಗೆ. ಅಂದ್ರೆ ಈ ಜೀವಾಮೃತ ಇದೆಲ್ಲ ಮಾಡ್ಕೊಂಡು ಇದು ಮಾಡಿದ್ರೆ ಅಲ್ಲಿಗೆ ನಮ್ಮ ಮೋಸ್ಟ್ಲಿ ಅದು ರೀಚ್ ಆಗ್ಬಹುದು ಅಂತ ಅನ್ಕೊಂಡಿದ್ದೀನಿ ಸರ್. ಅದೊಂದು ಧೈರ್ಯ ಇದೆ, ಮಾಡಬಹುದು ಅಂತೇಳಿ ಸರ್. ಸಾವಯವದಲ್ಲಿ ಮಾಡೋದ್ರಿಂದ ಏನೆಲ್ಲ ಅನುಕೂಲ ನಿಮ್ಮ ಭೂಮಿಗೆ, ಪರಿಸರಕ್ಕೆ, ಇದಕ್ಕೆಲ್ಲ? ಪರಿಸರಕ್ಕೆ ಮತ್ತೆ ಈಗಿನ ಭೂಮಿ ಬರ್ಡ್ ಆಗ್ತಿರೋದು ನೋಡಿದ್ರೆ ಕಾಲಕ್ರಮೇಣ ಇದು ಬಹಳ ಕಷ್ಟದ ದಿನಗಳು ಮುಂದೆ ಬರುತ್ತೆ ಅನ್ಸುತ್ತೆ. ಯಾಕಂದ್ರೆ ಕಾಫಿ ತೋಟಕ್ಕೆ ಇವತ್ತು ನಾವು ಹಾಕ್ತಿರೋ ಕೆಮಿಕಲ್ ಆಗಲಿ ಕಳೆನಾಶಕ ಇದೆಲ್ಲ ನೋಡಿದ್ರೆ ಭೂಮಿ ಬರ್ಡ್ ಆಗೋದ್ರಲ್ಲಿ 2 ಮಾತಿಲ್ಲ. ಸೊ ಅದನ್ನ ಸಾಧ್ಯವಾದಷ್ಟು ಕಡಿಮೆ ಮಾಡಿಕೊಂಡು ಸಮ ಪ್ರಮಾಣದಲ್ಲಿ ಹಸು ಗೊಬ್ಬರನ್ನು ಹಾಕೋದು ಉತ್ತಮ ಅಂತ ನನ್ನ ಅನಿಸಿಕೆ. ಬಟ್ ಇಳುವರಿ ಮತ್ತೆ ಇದ್ರ ಇದೆಲ್ಲ ನೋಡಿದಾಗ ಸ್ವಲ್ಪ ಎಲ್ಲರೂ ಆ ಡಿಸಿಷನ್ ತಗೊಳ್ಳೋದು ಕಷ್ಟ ಅನ್ಕೊಂಡಿದ್ದೀನಿ ಸರ್. ಕಳೆನಾಶಕವನ್ನ ಬಳಕೆ ಮಾಡಲ್ಲ ಅಂತ ಹೇಳಿದ್ರಿ, ಹೇಗೆ ಕಳೆ ನಿಯಂತ್ರಣ ಮಾಡ್ತಿದ್ರ ನಿಮ್ಮ ತೋಟದಲ್ಲಿ? ಅಂದ್ರೆ ನಾವು ಮಿಷಿನ್ ಅಲ್ಲಿ ಹೊಡಿತೀವಿ, ಹಾಗಾಗಿ ಕಂಟ್ರೋಲ್ ಮಾಡ್ಕೊಳ್ತೀವಿ ಸರ್. ಮಿಷಿನ್ ಅಲ್ಲಿ ಹೊಡಿಲಿಕ್ಕೆಲ್ಲ ನಿಮಗೆ ಕೃಷಿ ಕಾರ್ಮಿಕರು ಸಿಗ್ತಾರೆ? ಸಿಗ್ತಾರೆ, ಇಲ್ಲಿ ಕಾಂಟ್ರಾಕ್ಟ್ ಇದರಲ್ಲೆಲ್ಲ ಸಿಗ್ತಾರೆ. ಸಣ್ಣ ಪುಟ್ಟದ್ದು ನಾವೇ ಮಾಡ್ಕೊಳ್ತೀವಿ, ನಮ್ದೇ ಒಂದು ಮಿಷಿನ್ ಇಟ್ಕೊಂಡಿದ್ವಿ. ದೊಡ್ಡ ಪ್ರಮಾಣದಲ್ಲಿ ಬಂದಾಗ ನಾವು ಬೇರೆಯವ್ರಿಗೆ ಕೊಟ್ಟು ಮಾಡಿಸ್ತೀವಿ. ತಾಳೆ ಎಷ್ಟು ವರ್ಷದಿಂದ ಬೆಳೀತಾ ಇದ್ರಿ? ತಾಳೆ 4 ವರ್ಷ ಆಯ್ತು. ಈಗ 4 ವರ್ಷ ಆಯ್ತು. ಕ್ರಾಪ್ ಶುರು ಆಗಿದೆಯಾ? ಶುರು ಆಗಿದೆ, ಹೋದ ವರ್ಷದಿಂದಲೇ ಶುರು ಆಗಿದೆ. ಅದು ತುಂಬಾ ಹಕ್ಕಿ ಪಕ್ಷಿಗಳು ಅದನ್ನು ತಿನ್ನುತ್ತೆ, ಅದಕ್ಕೆ ಮೊದಲನೇ ಇದು ಬಿಟ್ಬಿಟ್ಟಿದ್ವಿ. ಅದಕ್ಕೆ ಹಕ್ಕಿ ಪಕ್ಷಿಗಳು ತಿಂದು ಈ ವರ್ಷದಿಂದ ಕಟಾವು ಮಾಡ್ಬೇಕು ಅಂತೇಳಿ ಒಂದು ಇಟ್ಕೊಂಡಿದ್ವಿ ಸರ್. ತಾಳೆ ಬೆಳಿಬೇಕು ಅಂತ ಹೇಳಿ ಯಾಕೆ ಅನ್ನಿಸ್ತು ನಿಮಗೆ? ಗದ್ದೆಗೆ ಈಗಿನ ಕೂಲಿ ಕಾರ್ಮಿಕರಿಗದು ಕಷ್ಟ ಆಗುತ್ತೆ, ಗದ್ದೆ ಕೆಲ್ಸಕ್ಕೆ ಅಂದ್ರೆ ಯಾರು ಬರೋದಿಲ್ಲ. ನಾವು ಇರೋ 3.5 ಎಕರೆ ನಾವು ಅದನ್ನ ಮೇಂಟೈನ್ ಮಾಡೋದಕ್ಕಾಗಲ್ಲ ಅಂತ ಒಂದು ನಿರ್ಧಾರ, ಹೀಗೆ ತಾಳೆದೊಂದು ಆರ್ಟಿಕಲ್ ನೋಡಿದೆ. ಅದು ಮೊದಲೊಂದು 5 ವರ್ಷ ಅದನ್ನ ಕಾಪಾಡಿಕೊಂಡ್ರೆ ಅದನ್ನ ನಮ್ಮನ್ನ ಕಾಪಾಡುತ್ತೆ ಅನ್ನೋದೊಂದು ಇದಿತ್ತು. ಅದನ್ನ ನೋಡಿಕೊಂಡು ಅದನ್ನ ಹಾಕೋಣ ಅಂತೇಳಿ ಬೇರೆ ಇನ್ನೇನು ಗದ್ದೆಗಳಿಗೆ ಬೇರೆ ಶೀತದ ಜಾಗಗಳಿಗೆ ಬೇರೆ ಇನ್ನೇನು ಬರೋಂಥ ಬೆಳೆ ಕಡಿಮೆ, ಅಡಿಕೆ ಬಿಟ್ಟರೆ ಇನ್ನೊಂದು ಇಲ್ಲ ಅಂತೇಳಿ ಅದನ್ನು ಉಪಯೋಗಿಸ್ಕೊಂಡು ಅದ್ರ ಜೊತೆಗೆ ಸ್ವಲ್ಪ ಅಡಿಕೆನೂ ಹಾಕೊಂಡಿದ್ವಿ. ಮಿಶ್ರ ಪದ್ಧತಿಯಲ್ಲಿ ಮಾಡಿದ್ರೆ ಅಡಿಕೆ ಮತ್ತೆ ತಾಳೆ? ಹೌದು, ಮಿಶ್ರ ಪದ್ಧತಿಯಲ್ಲಿ. ಹೌದು ಸರ್. 2-4 ವರ್ಷದ ಬೆಳೆನ? ಹೌದು, 2-4 ವರ್ಷ. ಈಗ ತಾಳೆ ಜೊತೆ ಮಿಶ್ರ ಬೆಳೆಯಾಗಿ ಅಡಿಕೆಯನ್ನು ಬೆಳಿಬಹುದು, ಏನು ತೊಂದರೆ ಆಗಲ್ವಾ? ಅಂದ್ರೆ ಅದ್ರಲ್ಲಿ ಗ್ಯಾಪ್ ಅಲ್ಲಿ ಹಾಕೊಬೇಕು, ಅಂದ್ರೆ ಪೂರ್ಣ ಪ್ರಮಾಣ ಅಡಿಕೆ ತೋಟ ಮಾಡಕ್ಕಾಗಲ್ಲ. ಅದು ಎಲ್ಲಿ ಗ್ಯಾಪ್ ಸಿಕ್ಕುತ್ತೋ ಆ ಗ್ಯಾಪ್ ನಲ್ಲಿ ಮಿಶ್ರ ಬೆಳೆಯಾಗಿ ಬೆಳ್ಕೊಬೇಕಾಗತ್ತೆ. ಈ ತಾಳೆ ಬೆಳಿಬೇಕು ಅಂತ ಹೇಳಿ ಯಾಕೆ ಅನ್ನಿಸ್ತು ನಿಮ್ಗೆ? ಯಾಕೆ ಅಂತ ಅಂದ್ರೆ ತಾಳೆ ನೀವು ಎಲ್ಲಿ ಬೆಳಿತಾ ಇದ್ರ ಅಂತ ಅಂದ್ರೆ ಭತ್ತವನ್ನ ಎಲ್ಲಿ ಬೆಳ್ಕೊಳ್ತಾ ಇದ್ರು ಆ ಗದ್ದೆಗಳಿಗೆ ತಾಳೆಯನ್ನು ಹಾಕಿದ್ರ. ತಾಳೆ ಮಾಡ್ಬೇಕು ಅಂತ ಹೇಳಿ ಯಾಕೆ ಅನ್ನಿಸ್ತು? ಭತ್ತಕ್ಕಿಂತಲೂ ತಾಳೆಯಿಂದ ಏನು ಅನುಕೂಲ ಅಂದ್ರೆ ಕೂಲಿ ಕಾರ್ಮಿಕರದ್ದು ಕಡಿಮೆ ಮಾಡಬಹುದು, ಸಮಸ್ಯೆ ಕಡಿಮೆ ಆಗುತ್ತೆ. ಒಂದು 5 ವರ್ಷ ನಂತರ ಅದರದ್ದು ಕೆಲಸಗಳು ಕಡಿಮೆ, ಅದೇನಿದ್ರು ಹಣ್ಣು ಕಟಾವು ಮಾಡಿ ತಗೊಂಡೋಗಿ ಒಂದು ನಿಗದಿತ ಜಾಗ ತೋರಿಸಿರ್ತಾರೆ, ಅಲ್ಲೇ ಇಡೋಂಥದ್ದು ಬೈ ಬ್ಯಾಕ್ ಏನು ಹೇಳಿರ್ತಾರೋ ಅಲ್ಲಿಗೆ, ಅದನ್ನ ನಾವೇ ಮಾಡ್ಕೊಬಹುದು. ಅದೇನು ದೊಡ್ಡ ಕೆಲಸ ಅಲ್ಲ ಅದು. ಅದು ಬಿಟ್ಟರೆ ಬೇರೆ ಏನು ಕೆಲಸ ಇರಲ್ಲ ಅದಕ್ಕೆ, ಹಾಗಾಗಿ ಅದನ್ನ ಸ್ವಲ್ಪ ಉತ್ತಮ ಅಂತೇಳಿ ನಾವು ಮಾಡ್ಕೊಂಡ್ವಿ. ಅದು ಪ್ರತಿ 15 ದಿವಸಕ್ಕೆ ಒಂದು ದಿವಸ ಕಟಾವು ಬರುತ್ತೆ, ಪ್ರತಿ ತಿಂಗಳು ನಮಗೆ ಅದನ್ನ ಹಣ ನೋಡ್ಬೋದು. ಹಾಗಾಗಿ ಅದನ್ನ ಉತ್ತಮ, ಅಟ್ಲೀಸ್ಟ್ ಒಂದು ಮನೆ ಬಳಕೆಗೆ ಉಪಯೋಗಕ್ಕೆ ಮನೆ ಖರ್ಚು ವೆಚ್ಚಕ್ಕೆ ಆಗುತ್ತೆ ಅಂತೇಳಿ ಅದನ್ನ ಹಾಕೋದಕ್ಕೆ ಪ್ಲಾನ್ ಮಾಡ್ಕೊಂಡ್ವಿ. ಎಷ್ಟು ಆದಾಯ ನಿರೀಕ್ಷೆ ಮಾಡಿದ್ರೆ ನೀವು ತಾಳೆಯಲ್ಲಿ? ನಿರೀಕ್ಷೆ ಏನು ಮಾಡಿರ್ಲಿಲ್ಲ, ಯಾಕೆಂದ್ರೆ ಅದು ನಾವು ಬೆಳೆಯೋದು ಹೇಗೆ ಏನೋ ಅದು ಗೊತ್ತಿರಲಿಲ್ಲ. ಇಲ್ಲಿ ಲೋಕಲ್ನಲ್ಲಿ ಕೆಲವರೆಲ್ಲ ಬೆಳೆದಿದ್ರು, ನೋಡ್ಕೊಂಡು ಬಂದು ಬರುತ್ತೆ ಅಂತೇಳಿ ಒಂದು ಅಂದಾಜ ಮೇಲೆ ಬೆಳೆದಿವೆ. ಇಷ್ಟೇ ಆದಾಯ ಅಂತ ನಿರೀಕ್ಷೆ ಏನು ಇಟ್ಕೊಂಡಿಲ್ಲ ಸರ್. ಬಂದಾಗ ನಾವು ಅದನ್ನು ಮನೆಗೆ ಖರ್ಚು ವೆಚ್ಚಕ್ಕಾಗುತ್ತೆ ಅಂತೇಳಿ ಪ್ಲಾನ್ ಮಾಡ್ಕೊಂಡು. ಹೇಗೆ ಅದರ ಮಾರಾಟ ವ್ಯವಸ್ಥೆ ಹೇಗೆ? ಅವ್ರ ಬೈ ಬ್ಯಾಕ್ ಇದೆ ಸರ್, ಇಲ್ಲೇ ಕಂಪನಿಯವರು ಬಂದು ಕೆಲವೊಂದು ಸ್ಪಾಟ್ ತೋರಿಸಿರ್ತಾರೆ, ಆ ಜಾಗಕ್ಕೆ ತಗೊಂಡೋಗಿ ಹಣ್ಣು ತಗೊಂಡು ಕಟ್ ಮಾಡಿ ಇಟ್ಬಿಟ್ರೆ ಆಯ್ತು ಅಷ್ಟೇ, ಅವರೇ ಬಂದು ತಗೊಂಡು ಹೋಗ್ತಾರೆ. ಹೌದು. ನಿಮಗೆ ಏನು ಗಳಿಕೆ ಆಗುತ್ತೆ ಅದನ್ನ ಒಂದು ತಿಂಗಳಿಗೆ ಒಂದ್ಸರಿ ಕೊಡ್ತಾರೆ ಅನ್ಸುತ್ತಲ್ವಾ? ಹೌದು ಹೌದು ಹೌದು. ಈಗಾಗಲೇ ಬೈ ಬ್ಯಾಕ್ ಒಪ್ಪಂದ ಆಗಿದೆಯಾ? ಅಂದ್ರೆ ಅವರೇ ಗಿಡ ಎಲ್ಲ ಕೊಟ್ಟಿರೋದು, ಈಗ ತಗೊಳ್ತಾ ಇದಾರೆ. ಬಹಳಷ್ಟು ಜನ ನಮ್ಮ ಕಸಿನ್ ಅವ್ರದ್ದೇ ಎಲ್ಲೆಲ್ಲ ಹೋಗ್ತಾ ಇದೆ, ಮತ್ತೆ ಇಲ್ಲಿ ಹೆತ್ತೂರ್ನಲ್ಲಿ ಕೆಲವ್ರದ್ದೆಲ್ಲ ತಗೊಳ್ತಾ ಇದಾರೆ. ಸೊ ಅವರೇ ಕಂಪ್ನಿಯವರೇ ಬಂದು ತಗೊಂಡು ಹೋಗ್ತಾರೆ, ಹಾಗಾಗಿ ಒಂದು ಉತ್ತಮವಾದ ಇದು ಅಂತೇಳಿ ನಾವು ಮಾಡ್ಕೊಂಡಿದ್ದೀವಿ ಸರ್. ನಿಮ್ಮ ತೋಟದಲ್ಲಿ ಮಿಶ್ರ ಬೆಳೆಯಾಗಿ ಸಾಕಷ್ಟು ತರಹದ ಹಣ್ಣುಗಳನ್ನ ನೀವು ಬೆಳ್ಕೊಳ್ತಾ ಇದ್ದೀರಾ, ಯಾವ್ಯಾವ ತರಹದ ಹಣ್ಣಿನ ಗಿಡಗಳು ನಿಮ್ಮಲ್ಲಿವೆ? ಬಾಳೆ ಇದೆ ಸರ್, ಚಿಕ್ಕು ಇದೆ, ಕಿತ್ತಲೆ ಇದೆ, ಮತ್ತೆ ಅನಾನಸ್ ಇದೆ, ಪಪ್ಪಾಯಿ ಇದೆ, ಇನ್ನೆಲ್ಲ ಕೆಲವು ಮನೆಗೆ ಬೇಕಾಗುವಷ್ಟು ಬಟರ್ ಫ್ರೂಟ್ಸ್ ಇದೆ, ಮಾವು ಇದೆ, ಹಲ್ಸ್ ಇದೆ, ಇನ್ನು ಕೆಲವೆಲ್ಲ ಹೆಸರು ಮರ್ತೋಗ್ತದೆ. ಅಂದರೆ ಕೆಲವು ಒಂದು 2 ಆ ಥರದ್ದು ಸ್ಯಾಂಪಲ್ ಗಿಡಗಳನ್ನು ಹಾಕ್ಕೊಂಡಿದ್ವಿ, ಡ್ರೈ ಫ್ರೂಟ್ಸ್ ಗಿಡಗಳು, ಇದು ಗೋಡಂಬಿ ಇದೆ, ಈ ಥರದ ಗಿಡಗಳನ್ನು ಹಾಕ್ಕೊಂಡಿದ್ವಿ. ಯಾಕೆ ಈ ಥರದ ಗಿಡಗಳನ್ನೆಲ್ಲ ಬೆಳಿಬೇಕು, ನಮ್ಮ ತೋಟದಲ್ಲಿ ಹಾಕಬೇಕು ಅಂತೇಳಿ ಯಾಕೆ ಅನ್ನಿಸ್ತು ನಿಮಗೆ? ಒಂದು, ಕೂಲಿ ಕಾರ್ಮಿಕರ ಕೊರತೆ ನೀಗಿಸ್ಬೋದು. ಎರಡನೇದಾಗಿ ಒಂದು ವಿಶೇಷವಾಗಿ ಇರುತ್ತೆ, ಅಂದರೆ ಬರೀ ನಾವು ಕಾಫಿ ಅಥವಾ ಮಲೆನಾಡು ಏರಿಯಾಕ್ಕೆ ಕಾಫಿನೇ ಬರೀ ಅಂತ ನೆಚ್ಕೊಂಡು ಕೂರೋದ್ರ ಬದಲು ಅದ್ರದ್ದು ಅಕಸ್ಮಾತ್ ಅದು ರೇಟು ವ್ಯತ್ಯಾಸ ಆದಾಗ ನಾವು ಅದನ್ನು ತಡ್ಕೊಳ್ಳೋ ಶಕ್ತಿ ಇದ್ದಾರೆ. ಈ ಥರದ ಹಣ್ಣುಗಳು ಅದು ಇದು ಹೊಸದಾಗಿ ಏನು ಬರತಕ್ಕಂಥ ಈ ಹಣ್ಣುಗಳನ್ನು ಬೆಳ್ಕೊಂಡ್ರೆ ನಮಗೆ ಒಂದು ಮಾರ್ಕೆಟಿಂಗ್ ಆಗಲಿ ಮತ್ತೊಂದಾಗಲಿ ಅನುಕೂಲ ಆಗುತ್ತೆ ಅಂತೇಳಿ ಮಾಡ್ಕೊಂಡಿದ್ವಿ ಸರ್. ಈಗ ಎಲ್ಲ ಕ್ರಾಪ್ ಎಲ್ಲ ಬರ್ತಾ ಇದೆಯಾ ಹೇಗೆ? ಅಲ್ಲ, ಇವಾಗ ಹೊಸದಾಗಿ ಎಲ್ಲವೂ ಹೊಸದಾಗಿ ಮಾಡಿರೋದು. ಬಟರ್ ಫ್ರೂಟ್ಸ್ ಒಂದು ಮುಂದಿನ ವರ್ಷದಿಂದ ನಿರೀಕ್ಷೆಯಲ್ಲಿದೆ. ಕಿತ್ತಲೆ ಸ್ವಲ್ಪ ಬಂತು, ಮತ್ತೆ ಸ್ವಲ್ಪ ಅದರದ್ದು ಸಮಸ್ಯೆ ಇದೆ. ಅದು ಕಿತ್ತಲೆ ಈ ಏರಿಯಾದಲ್ಲಿ ಯಾಕೋ ಅದು ಸ್ವಲ್ಪ ರೋಗ ರುಜಿನಗಳು ಜಾಸ್ತಿ ಆಗಿದೆ. ಅದು ಬಟರ್ ಫ್ರೂಟ್ಸು ಮತ್ತೆ ಅದು ನಿರೀಕ್ಷೆ ಇದೆ. ಮತ್ತೆ ಇದು ಹಲಸು ಬರ್ತಾ ಇದೆ, ಅನಾನಸ್ಸು ಪ್ರತಿ ಅದು ವರ್ಷ ಬರುತ್ತೆ. ಅದು ಬಾಳೆ ಬರ್ತಾ ಇದೆ. ಬಾಳೆ ಯಾವ ತಳಿ ಹಾಕೊಂಡಿದ್ರಿ? ಬಾಳೆ ಒಂದು ನಾಲ್ಕೈದು ವೆರೈಟಿ ಇದೆ ಸರ್. ಚಂದ್ರಬಾಳೆ, ರೇವು ಬಾಳೆ, ಗಾಳು ಬಾಳೆ, ಮತ್ತೆ ಏಲಕ್ಕಿ ಬಾಳೆ ಈ ತರದ್ದು, ಮತ್ತೆ ಪಚ್ಚ ಬಾಳೆ, ಒಂದು ನಾಲ್ಕೈದು ವೆರೈಟಿ ಇದೆ ಸರ್. ಬಾಳೆ ಒಂದು ನಾಲ್ಕೈದು ವೆರೈಟಿ ಇದೆ. ಹೇಗೆ ಮಾರಾಟ ಮಾಡ್ತೀರಾ ಅದನ್ನ? ಅಂದ್ರೆ ನಾವು ಇಲ್ಲಿವರೆಗೆ ಮಾರಾಟ ಮಾಡಿಲ್ಲ. ನಾವು ಈ ಹಸು, ಮೇಕೆ ಮತ್ತೆ ಮೀನುಗಳಿಗೆ ಇದಕ್ಕೆಲ್ಲ ಕೊಡ್ತಾ ಇದ್ವಿ. ಮಾರಾಟ ಇಲ್ಲಿ ನಾವು ಮಾರ್ಕೆಟಿಂಗ್ ಅದು ಸ್ವಲ್ಪ ತುಂಬ ಕಡಿಮೆ ಕೇಳ್ತಾರೆ. ನಾವು ಹೊರಗಡೆಗೆ ತಗೊಂಡು ಹೋಗೋದಕ್ಕೆ ನಮಗೆ ಟ್ರಾನ್ಸ್ಪೋರ್ಟ್ ಪ್ರಾಬ್ಲಮ್ ಆಗುತ್ತೆ. ಹಾಗಾಗಿ ಈಗ ನಾವು ಅದು ಬೇರೆ ಈ ಹಸು ಮತ್ತು ಇವುಗಳಿಗೆ ಆಹಾರ ಪದಾರ್ಥ ತರಬೇಕಂತಂದ್ರೆ 50 ರೂಪಾಯಿ ಕಿಲೋ ಹಿಂಡಿ ಎಲ್ಲ ಇದೆ. ಸೊ ಅದ್ರ ಬದಲು ಬಾಳೆಹಣ್ಣುಗಳನ್ನೇ ಕೊಡ್ತಾ ಇದ್ದೀವಿ. ಹೇಗೆ ಕೊಡ್ತೀರಾ ಮೀನಿಗೆ ಮತ್ತೆ ಹಸುಗಳಿಗೆ ಈ ಬಾಳೆಹಣ್ಣು? ಹೇಗೆ ಆಹಾರವಾಗಿ ಕೊಡ್ತಾ ಇದ್ದೀರಿ? ಮೀನುಗಳಿಗೆ ಸಣ್ಣದಾಗಿ ಕಟ್ ಮಾಡಿ ಹಾಕ್ತೀವಿ, ಹಸುಗಳಿಗೆ ಹಾಗಾಗಿ ಕೊಡ್ತೀವಿ, ಹಸು ಮೇಕೆಗೆಲ್ಲ ಹಾಗಾಗಿ ಕೊಡ್ತೀವಿ. ಈಗ ಹಣ್ಣು ಮಾಡಿಯೇ ಕೊಡೋದು? ಅದನ್ನ ಮಾಡಿಯೇ ಕೊಡಂತ. ಹಣ್ಣು ಮಾಡೇ ಕೊಡ್ಬೇಕು, ಇಲ್ಲಾಂತಂದ್ರೆ ತೊಂದರೆ ಆಗ್ಬೋದು ತಿನ್ಲಿಕ್ಕೆ. ಅದು ಸ್ವಲ್ಪ ತೊಂದರೆ ಆಗುತ್ತೆ ಅಂದ್ರೆ ಮೋಸ್ಟ್ಲಿ ಅದು ಅದರದ್ದು ಕಾಯಿ ಸ್ವಲ್ಪ ತೊಂದರೆ ಆಗ್ಬೋದೇನೋ ಗೊತ್ತಿಲ್ಲ, ಅಂದ್ರೆ ನಾವು ಟ್ರಯಲ್ ಮಾಡಿಲ್ಲ. ಹಣ್ಣು ಸ್ವಲ್ಪ ಮೀಡಿಯಂ ಹಣ್ಣು ಇದ್ದಾಗಲೇ ಕೊಡ್ತೀವಿ. ಮೀಡಿಯಂ ಹಣ್ಣು ಆಗಿರುವಾಗ್ಲೇ ಕೊಟ್ಬಿಡ್ತೀವಿ. ಚೆನ್ನಾಗಿ ಇಷ್ಟಪಟ್ಟು ತಿಂತವಲ್ವಾ? ಬಾಳೆಹಣ್ಣು ತಿನ್ನುತ್ತೆ ಸರ್, ಪ್ರತಿಯೆಲ್ಲವೂ ತಿಂತವೆ. ಮೇಕೆನೂ ಚೆನ್ನಾಗಿ ತಿನ್ನುತ್ತೆ, ಹಸುನಂತೂ ತಿನ್ನುತ್ತೆ, ಮೀನುಗಳು ಚೆನ್ನಾಗಿ ತಿನ್ನುತ್ತೆ. ಹಾಲಿನ ಇಳುವರಿ ಚೆನ್ನಾಗಿ ಬರುತ್ತಾ? ಅಂದ್ರೆ ಈ ನಾಟಿ ಹಸು ಆಗಿರೋದ್ರಿಂದ ಇಳುವರಿ ಸ್ವಲ್ಪ ಕಡಿಮೆ ಇದೆ. ಎಷ್ಟೇ ಏನೇ ಕೊಟ್ಟರು ಅದು ಅಷ್ಟೇ, 1 ಲೀಟ್ರ್ ಮ್ಯಾಕ್ಸಿಮಮ್ ಅದು ಬರೋಂಥದ್ದು. ಸೊ ಹಾಗಾಗಿ ಇಳುವರಿ ನಮ್ಮ ಅದನ್ನ ಏನು ಪ್ಲಾನ್ ಗೊತ್ತಿಲ್ಲ. ಅದು ಇದರಿಂದ ಕೊಡೋದ್ರಿಂದ ಬರುತ್ತೆ ಅಥವಾ ಕಡಿಮೆ ಆಗುತ್ತೆ ಅಂತ ಏನು ಗೊತ್ತಿಲ್ಲ ಸರ್. ಅದ್ದು ದನಕರುಗಳನ್ನ ಎಷ್ಟು ಸಾಕೊಂಡಿದ್ರಿ? 8 ಹಸುಗಳಿದೆ ಸರ್, ಹೋರಿ ಮತ್ತೆ ಕರು ಎಲ್ಲ ಸರಿ, ಹಸು ಎಲ್ಲ ಸರಿ 8 ಇದೆ. ಹೋರಿಗಳನ್ನ ಏನಕ್ಕೆ ಬಳಕೆ ಮಾಡ್ತೀರಿ? ಅದು ಸಗಣಿ ಗಂಜಲ ಕೊಡುತ್ತೆ. ಗಂಜಲ ನಾವು ಜೀವಾಮೃತಕ್ಕೆ ಉಪಯೋಗಿಸ್ತಾ ಇದ್ವಿ. ಈಗ ಸದ್ಯಕ್ಕೆ ಬಯೋಗ್ಯಾಸ್ ಒಂದು ಟ್ಯಾಂಕ್ ಹೊಸದಾಗಿ ಮಾಡ್ಕೊಂಡಿದ್ವಿ ಸರ್. ಅದು ಗ್ಯಾಸ್ ಪರ್ಪಸ್, ಮತ್ತೆ ಸ್ಲರಿನ ನಾವು ಎರೆಹುಳು ಗೊಬ್ಬರಕ್ಕಾಗಿ ಉಪಯೋಗಿಸ್ಕೊಳ್ಳೋಕ್ಕೋಸ್ಕರ ಮಾಡ್ತಾ ಇದ್ವಿ. ಹಾಗಾಗಿ ಅದು ಹೋರಿಕರನ್ನು ಸಗಣಿ ಮತ್ತು ಗಂಜಲ ಕೊಡೋದ್ರಿಂದ ಉಪಯೋಗಕ್ಕೆ ಬರುತ್ತೆ ಸರ್. ಎಲ್ಲ ನಾಟಿ ತಳಿಗಳನ್ನು ಸಾಕೊಂಡಿದ್ದೀರಾ? ಹೇಗೆ ನಾಟಿ ತಳಿಗಳೇ ಸರ್. ಯಾವ್ಯಾವ ತಳಿಗಳಿದೆ ನಿಮ್ಮಲ್ಲಿ? ಮಲ್ನಾಡ್ ಗಿಡ್ಡ ಇದೆ, ಮತ್ತೆ ಮಲ್ನಾಡ್ ಲೋಕಲ್ ತಳಿ, ಮತ್ತೆ ಸ್ವರ್ಣ ಕಪಿಲ ಅಂತ ಒಂದು ಹಸು ಇದೆ. ಅದು ಬಿಟ್ಟರೆ ಇನ್ನೆಲ್ಲ ಮಲ್ನಾಡ್ ಗಿಡ್ಡ ಮತ್ತೆ ಮಿಕ್ಸ್ ತಳಿಗಳಿದೆ ಸರ್. ಏನು ಮಲ್ನಾಡ್ ಗಿಡ್ಡದ ವಿಶೇಷ? ಮಲ್ನಾಡ್ ಗಿಡ್ಡ ಅದಕ್ಕೆ ರೋಗ ರುಜಿನಗಳು ಕಡಿಮೆ, ಬಟ್ ಹಾಲು ಕಡಿಮೆ ಬರುತ್ತೆ. ಬಟ್ ಅದು ಸಗಣಿ ಮತ್ತೆ ಗಂಜಲ ಬಹಳ ಶಕ್ತಿಶಾಲಿ, ಮತ್ತೆ ಹಾಲು ಅಷ್ಟೇ ಬಹಳ. ಈಗೀಗ ನಮ್ಮ ಕೆಲವು ಆರ್ಟಿಕಲ್ಗಳಲ್ಲಿ ಓದಿ ನೋಡಿ ತಿಳ್ಕೊಂಡಾಗ ಅದರಲ್ಲಿರೋಂಥ ಶಕ್ತಿ ಬೇರೆ ಯಾವ ಹಸುಗಳಲ್ಲೂ ಇಲ್ಲ ಅನ್ನೋದು ಒಂದು ಮನವರಿಕೆ ಆಗಿದೆ. ಸೊ ಹಾಗಾಗಿ ಮಲ್ನಾಡು ಗಿಡ್ಡ ಒಳ್ಳೆಯದು, ಮತ್ತೆ ಅದು ಸಾಕೋದಕ್ಕೆ ಭಾಳ ಸುಲಭದ್ದು. ಇದು ಅದಕ್ಕೆ ಯಾವುದೇ ರೋಗ ಇರುತ್ತೆ ಅಷ್ಟು ಸುಲಭವಾಗಿ ಬರೋಲ್ಲ. ಅದಕ್ಕೆ ಮಳೆ, ಕಾಳಿ, ಚಳಿ ಆ ಥರದ್ದು ಯಾವುದಕ್ಕೂ ಅಂಜಿಕೆ ಆಗಲಿ ಹೆದರಿಕೆ ಆಗಲಿ ಇದು ಮಾಡ ಅದು ಬಿಟ್ಟಲ್ಲಿ ಮೇಯ್ಕೊಂಡು ಬರೋಂಥದ್ದು ಇರ್ತದೆ ಸರ್. ಮಲ್ನಾಡು ಗಿಡ್ಡದ ಹಾಲಿನ ಗುಣಮಟ್ಟ ಹೇಗಿರುತ್ತೆ? ಚೆನ್ನಾಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ. ಸ್ವರ್ಣ ಕಪಿಲ ಇನ್ನೊಂದು ತಳಿ ನಿಮ್ಮ ಕಡೆ ಇದೆ ಅಂತೇಳಿ ಹೇಳಿದ್ರಿ, ಅದರ ವಿಶೇಷತೆ ಏನು? ಅದರದ್ದು ಪ್ರತಿ ವರ್ಷಕ್ಕೂ ಒಂದೊಂದ್ಸರಿ ಬಣ್ಣ ಬದಲಾಯಿಸುತ್ತೆ. ಗೋಲ್ಡನ್ ಕಲರ್ ಇರುತ್ತೆ ಒಂದು ಸರಿ, ಎರಡನೇ ಸರಿ ಅದು ಕಾಫಿ ಕಲರ್ಗೆ ಬದಲಾವಾಗುತ್ತೆ. ಪ್ರತಿ ವರ್ಷಕ್ಕೊಂದ್ಸರಿ ಹಾಗೆ ಬದಲಾಗುತ್ತೆ, ಒಂದ್ಸರಿ ಸ್ವರ್ಣ ಆಗುತ್ತೆ, ಒಂದ್ಸರಿ ಬ್ರೌನ್ ಕಲರ್ ಆಗುತ್ತೆ ಸರ್. ಸಾಕಾಣಿಕೆ ಸುಲಭ ಆಗುತ್ತಾ ಕಷ್ಟ ಆಗುತ್ತೆ? ಕಷ್ಟ ಏನಿಲ್ಲ, ಅಂದ್ರೆ ಅದನ್ನ ನಾವು ಹೇಗೆ ಮೈಗೂಡಿಸ್ಕೊಳ್ತೀವೋ ಹಾಗೆ. ಅದು ಕಷ್ಟ ಅಂತಂದ್ರೆ ಕಷ್ಟ, ಈಗಿನ ಪದ್ಧತಿನಲ್ಲಿ ಎಲ್ಲರೂ ಹಸು ಸಾಕೋದೇ ಕಷ್ಟ ಅಂತಾರೆ. ನಮ್ಗೇನು ಕಷ್ಟ ಅನ್ಸಿಲ್ಲ, ಅದು ನಾವು ನಮ್ಮ ಒಂದು ಕುಟುಂಬದ ಸದಸ್ಯರು ಅಂತ ನೋಡ್ಕೊಂಡಿದ್ವಿ, ಹಾಗಾಗಿ ನಮ್ಗೇನಂತ ಕಷ್ಟ ಅನ್ಸಿಲ್ಲ ಸರ್. ಈಗ ದನಕರುಗಳು ಬಹುತೇಕ ನಾಟಿ ತಳಿಯನ್ನೇ ನೀವು ಸಾಕಾಣಿಕೆ ಮಾಡ್ತಾ ಇದ್ದೀರಾ, ಯಾಕೆ ನಾಟಿ ತಳಿ ಮೇಲೆ ಇಷ್ಟೊಂದು ಪ್ರೀತಿ ನಿಮಗೆ? ಮೊದಲು ಗೊತ್ತಿರಲಿಲ್ಲ ಈ ಜರ್ಸಿ ಹಸುವಿನ ಹಾಲಿನ ಅದರ ವಿಶಿಷ್ಟತೆ ಮತ್ತು ಇದು ನಾಟಿ ಹಸುವಿನ ವಿಶಿಷ್ಟ ಏನು ಅನ್ನೋದು. ಈಗ ಭಾಳಷ್ಟು ಅದನ್ನು ತಿಳ್ಕೊಂಡಿರೋದ್ರಿಂದ ಅದರ ಹಾಲು ಕುಡಿಯೋದಾಗಲಿ ಅದರ ಮತ್ತು ಸಗಣಿನಲ್ಲೂ ಅಷ್ಟೇ, ಅದರಲ್ಲಿ ಸಗಣಿನಲ್ಲಿ ಅಷ್ಟೊಂದು ಶಕ್ತಿಶಾಲಿಯಾಗಿ ಇಲ್ಲ ಗಂಜಲ ಸಗಣಿನಲ್ಲಿ ಅಂತೇಳಿ ನಮ್ಮ ಭಾರತೀಯ ತಳಿಗಳನ್ನೇ ಇಟ್ಕೊಂಡು ಸಾಕಬೇಕು ಅನ್ನೋದು ಒಂದು ಉದ್ದೇಶ ಇಟ್ಕೊಂಡು ಮಾಡಿದ್ದೆ ಸರ್. ಸುಮಾರು 8 ರಾಸುಗಳನ್ನ ಸಾಕೊಂಡಿದ್ದೀನಿ ಅಂತೇಳಿ ಹೇಳಿದ್ರಿ. ನಿಮ್ಗೆ ಇರ್ತಕ್ಕಂತಹ ಭೂಮಿ ಏನಿದೆಯೋ ಸುಮಾರು 10 ಎಕರೆ ಪ್ರದೇಶ, ಇದಿಷ್ಟಕ್ಕೂ ಕೂಡ ಸಾವಯವ ಗೊಬ್ಬರವನ್ನ ಒದಗಿಸ್ಲಿಕ್ಕೆ ಸಾಧ್ಯ ಆಗುತ್ತೆ ಇಷ್ಟು ಹಸುಗಳಿಂದ? ಸ್ವಲ್ಪ ಕಡಿಮೆ ಆಗುತ್ತೆ ಅಂದ್ರೆ ಪ್ರತಿ ವರ್ಷ ನಾವು ಕೊಡಲ್ಲ, ಒಂದು ವರ್ಷ ಕಾಫಿ ತೋಟಕ್ಕೆ ಕೊಡ್ತೀವಿ, ಒಂದು ವರ್ಷ ಗದ್ದೆಗೆ ಕೊಡ್ತೀವಿ, ಒಂದು ವರ್ಷ ಅಡಿಕೆ ಆ ಥರ ಮಾಡ್ಕೊಳ್ತಾ ಇದ್ವಿ. ಹಾಗಾಗಿ ಸಾಕಾಗುತ್ತೆ ಅನ್ಕೊಂಡಿದ್ವಿ ಸರ್. ಇಲ್ಲಿವರೆಗೂ ಹೊರಗಡೆಯಿಂದ ತಗೊಳ್ತಾ ಇದ್ವಿ, ಇವಾಗ ಅದನ್ನ ನಿಲ್ಸಿದ್ವಿ. ಅದರಲ್ಲೂ ಕಲಬೆರಕೆ ಇದೆ, ಹಸು ಗೊಬ್ಬರ ಅಂತ ಕೊಡ್ತಾರೆ, ಬೇರೆ ಎಲ್ಲ ಕಲಬೆರಕೆ ಮಿಕ್ಸರ್ ಮಾಡಿರ್ತಾರೆ, ಹಾಗಾಗಿ ಅದು ಬೇಡ ಅಂತ ನಿಲ್ಲಿಸಿ ಈಗ ನಮ್ಮದೇ ಗೊಬ್ಬರನ ಉಪಯೋಗಿಸ್ತಾ ಇದ್ವಿ. ಸೊ ಸಾಕಾಗ್ಬೋದು ಅನ್ಕೊಂಡಿದ್ವಿ, ನೋಡ್ಬೇಕು ಸರ್. ಈ ಹಸುಗಳನ್ನ ಸಾಕಾಣಿಕೆ ಮಾಡೋದು ಇವತ್ತು ಬಹಳ ಕಷ್ಟ ಅಂತ ಹೇಳಿ ತುಂಬಾ ಜನ ಹಸುಗಳ ಸಂಖ್ಯೆಯನ್ನ ಕಡಿಮೆ ಮಾಡ್ಕೊಳ್ತಿದ್ದಾರೆ, ಇನ್ ಕೆಲವರು ಹಸು ಸಾಕಾಣಿಕೆಯನ್ನೇ ಕೈ ಬಿಡ್ತಿದ್ದಾರೆ. ಈ ಸಂದರ್ಭದಲ್ಲಿಯೂ ಕೂಡ ನೀವು 8 ರಾಸುಗಳನ್ನ ಸಾಕ್ತಾ ಇದ್ರಲ್ಲ, ಇದು ನಿಮಗೆ ಕಷ್ಟ ಆಗ್ತಾ ಇಲ್ವಾ? ಇಲ್ಲ ಸರ್, ಕಷ್ಟ ಅಂತ ಅನ್ಕೊಂಡ್ರೆ ಕಷ್ಟ, ಅದು ನಾವು ನೋಡ್ಕೊಳ್ಳೋದು ಸ್ವಲ್ಪ ತೊಂದರೆ ಆಗುತ್ತೆ, ಇಲ್ಲ ಅಂತಿಲ್ಲ. ಹಾಗಂತ ಹೇಳ್ಬಿಟ್ಟು ನಾವು ಈಗ ನಮ್ಗೆ ಉಪಯೋಗಕ್ಕೆ ಬೇಕಲ್ಲ, ನಾವು ಕೆಮಿಕಲ್ ಉಪಯೋಗಿಸಿಲ್ಲ ಅಂದ್ರೆ ಹಸು ಗೊಬ್ಬರ ಬೇಕೇ ಬೇಕು, ಹೊರಗಡೆಯಿಂದ ತಂದಾಗ ಕಲಬೆರಕೆ ಆಗುತ್ತೆ. ಮತ್ತೇನ್ ಮಾಡ್ಬೇಕು, ಅದು ಎಲ್ಲವೂ ಕಷ್ಟ ಅಂತಂದ್ರೆ ಆಗಲ್ಲ, ಯಾವುದೋ ಒಂದ್ ಕಡೆ ಕಷ್ಟ ಪಡ್ಲೇಬೇಕಾಗತ್ತೆ. ಹಾಗಾಗಿ ಕಷ್ಟ ಅಂತ ಏನಿಲ್ಲ, ಮಾಡ್ತಾ ಹೋದಾಗ ಕಷ್ಟ ಅಂತ ಏನ್ ಬರಲ್ಲ ಸರ್. ಅರಣ್ಯ ಕೃಷಿಗೂ ಕೂಡ ಸಾಕಷ್ಟು ಒತ್ತನ್ನ ನೀಡಿದಿರಿ, ನಿಮ್ಮ ತಾಕಿನಲ್ಲಿ ಅದರ ಅಳವಡಿಕೆಯನ್ನು ಕೂಡ ಮಾಡ್ಕೊಂಡಿದ್ದೀರಿ. ಅರಣ್ಯ ಕೃಷಿಗೆ ಸಂಬಂಧಪಟ್ಟ ಹಾಗೆ ಏನೆಲ್ಲ ಮರಗಳನ್ನ ಬೆಳೆಸಿದಿರಿ? ಅರಣ್ಯ ಕೃಷಿನಲ್ಲಿ ಮಹಾಗಣಿ ಇದೆ ಸರ್, ಶ್ರೀಗಂಧ ಇದೆ, ರಕ್ತಚಂದನ ಇದೆ, ಮತ್ತೆ ಅಗರ್ವುಡ್ ಇದೆ. ಪ್ರಕೃತಿ ಜೊತೆ ನಾವು ಇರಬೇಕು, ಪ್ರಕೃತಿ ಜೊತೆ ಹೊಂದ್ಕೊಂಡು ಹೋಗ್ಬೇಕು, ಒಳ್ಳೆ ಗಾಳಿ ಉಪಯೋಗ ಆಗ್ಬೇಕು. ಪ್ರಕೃತಿನಲ್ಲಿ ಜೊತೆ ಇದ್ದಾಗ ಅದು ನಮ್ಗೆ ಜೊತೆ ಜೊತೆ ಹೋಗ್ಬೇಕು ಅನ್ನೋದು ಒಂದು ಉದ್ದೇಶ ಇಟ್ಕೊಂಡು ಮಾಡ್ತಾ ಇದೆ ಸರ್. ಈಗ ಅಗರ್ವುಡ್ ಇದೆ ಅಂತ ಹೇಳಿದ್ರಿ, ಅದರ ವೈಶಿಷ್ಟ್ಯತೆ ಏನು? ಅಗರ್ವುಡ್ ಶ್ರೀಗಂಧದ ತರ ಅದು ನ್ಯಾಚುರಲ್ ಆಗಿ ಆಗೋದಿಲ್ಲ, ಅದು ಗಂಧ ಆಗೋಲ್ಲ. ಅದಕ್ಕೆ ನಾವು ಹೊರಗಡೆಯಿಂದ ಬ್ಯಾಕ್ಟೀರಿಯಾಗಳನ್ನು ಬಿಟ್ಟು ಗಂಧ ಮಾಡ್ತಾರೆ, ಅದನ್ನು ಅದು ಇನಾಕ್ಲೇಷನ್ ಅಂತ ಮಾಡಿ ಮಾಡ್ತಾರೆ ಸರ್. ಅದು ಇನಾಕ್ಲೇಷನ್ 3 ವರ್ಷ ನಂತರ ಅದನ್ನು ಕಟಾವಿಗೆ ಮಾಡ್ತಾರೆ. ಈ ವರ್ಷ ಕಟಾವಿಗೆ ಇದೆ, ಈ ವರ್ಷ ಅದು ನೋಡಬೇಕು ಅದರದ್ದು ಹೇಗೆ ಯಾವ ಥರ ರೇಟು ಮತ್ತು ಉತ್ಪತ್ತಿ ಹೇಗೆ ಬರುತ್ತೆ ಅಂತ ನೋಡಬೇಕು ಸರ್. ಎಷ್ಟು ಅಗರ್ವುಡ್ ಮರಗಳನ್ನು ಹಾಕೊಂಡಿದ್ದೀರಿ? ಒಂದು 800 ಮರಗಳಿದೆ ಸರ್. ಶ್ರೀಗಂಧ, ರಕ್ತಚಂದನ ಇವೆಲ್ಲ ಎಷ್ಟಿದೆ? ಒಂದು 500 ಶ್ರೀಗಂಧ ಇದೆ, ಒಂದು 500 ರಕ್ತಚಂದನ ಇದೆ, ಒಂದು 100 ಮಹಾಗಣಿ ಇದೆ, ಒಂದು 100 ತೆಂಗು ಇದೆ, 500 ಅಡಿಕೆ ಇದೆ. ನೀವು ಯಾವುದೇ ಗಿಡಗಳನ್ನ ಒಂದೇ ಸಾರಿ ಹಾಕಿಲ್ಲ, ವರ್ಷ ವರ್ಷ ಹಾಕಿದಿರಿ. ಸುಮಾರು 15 ವರ್ಷಗಳ ವ್ಯತ್ಯಾಸ ಇದೆ. ಈಗ ಅರಣ್ಯ ಕೃಷಿ ಆಗ್ಬೋದು, ನಿಮ್ಮ ಬೇರೆ ಬೇರೆ ತರಹದ ಹಣ್ಣಿನ ಗಿಡಗಳಾಗ್ಬೋದು, ತೋಟಗಾರಿಕೆ ಬೆಳೆಗಳಾಗ್ಬೋದು, 15 ವರ್ಷಗಳಲ್ಲಿ ಬೇರೆ ಬೇರೆ ತರದನ್ನ ಹಾಕೊಂಡಿದ್ದೀರ. ಒಂದೇ ಸಾರಿ ಹಾಕ್ಲಿಕ್ಕೆ ಕಷ್ಟ ಆಯ್ತೋ ಅಥವಾ ನಾವು ಬೇರೆ ಬೇರೆ ಸಂದರ್ಭದಲ್ಲಿ ಹಾಕಿದ್ರೆ ಬೇರೆ ತರ ಅನುಕೂಲ ಆಗುತ್ತೆ ಅಂತ ಹೇಳಿ ಹಾಕಿದ್ರು? ಒಂದೇ ಸಾರಿ ಹಾಕ್ಲಿಕ್ಕೆ ಹಣದ ಸಮಸ್ಯೆನೂ ಆಗುತ್ತೆ ಸರ್, ಯಾಕೆಂತಂದ್ರೆ ಅಷ್ಟು ದೊಡ್ಡ ಪ್ರಮಾಣದಲ್ಲಿ ಹಣ ನಾವು ವ್ಯಯ ಮಾಡೋದು ಕಷ್ಟ ಆಗುತ್ತೆ. ಖರ್ಚು ವೆಚ್ಚ ಮತ್ತೆ ಕೆಲಸದ ಆಳುಗಳು ಮೇಲೆ ಡಿಪೆಂಡ್ ಆಗಿರೋದು ಎಲ್ಲವೂ ನಾವು ಮನೆಯವರೇ ಮಾಡ್ಲಿಕ್ಕಾಗಲ್ಲ. ಹಾಗಾಗಿ ಒಂದೇ ಸರಿ ಮಾಡುವಾಗ ನಮ್ಗೆ ಅದು ದುಬಾರಿ ಅನ್ಸುತ್ತೆ. ಈಗ 15 ವರ್ಷದ್ದು ಈಗ ನಾವು ಕಟಾವಿಗೆ ಬಂದಿದೆ, ಸೊ ಆ ಕಟಾವು ಬಂದಿದ್ದಾಗ ನಮ್ಗೆ ಮತ್ತೆ ಪ್ರತಿ ವರ್ಷ ಬರ್ತಾ ಹೋಗುತ್ತೆ ಅದು. ಸೊ ಅಟ್ಲೀಸ್ಟ್ ಪ್ರತಿ ವರ್ಷ ನಾವು ದುಡ್ಡು ನೋಡ್ಬೋದು. ಈಗ ಒಂದ್ ಸರಿ ಹಾಕ್ಬಿಟ್ರೆ ಒಂದೇ ಸರಿಗೆ ಅದು ಕಟಾವಿಗಾಗಿ ಹೋಗ್ಬಿಡುತ್ತೆ, ಮತ್ತೆ ದುಡ್ಡು ಒಂದೇ ಸರಿ ಬಂದ್ಬಿಡುತ್ತೆ. ಇದು ನಾವು ಅವಾಗವಾಗ ಹಾಕಿರೋದ್ರಿಂದ ಸೊ ಪ್ರತಿ ವರ್ಷನೂ ಕಟಾವಿಗೆ ಶುರು ಆಯ್ತು ಅಂತಂದ್ರೆ ಪ್ರತಿ ವರ್ಷನೂ ಒಂದಷ್ಟು ದುಡ್ಡು ಬರುತ್ತೆ ಅಂತೇಳಿ ಒಂದು ಎಕ್ಸ್ಪೆಕ್ಟೇಷನ್. ಮೀನು ಸಾಕಾಣಿಕೆಗೂ ಕೂಡ ಸಾಕಷ್ಟು ಒತ್ತನ್ನ ನೀಡಿದಿರಿ, ಮೀನು ಸಾಕಾಣಿಕೆ ಮಾಡಬೇಕು ಅಂತ ಹೇಳಿ ಯಾಕೆ ಅನಿಸ್ತು ನಿಮಗೆ? ನಮ್ದೇ ಕೆರೆ ಇದ್ದಿದ್ರಿಂದ ಸೊ ಅದು ಸುಮ್ಮನೆ ಇಟ್ಕೊಂಡು ಕೆರೆ ನೀರನ್ನ ಉಪಯೋಗ ಅಟ್ಲೀಸ್ಟ್ ಅದನ್ನು ಉಪಯೋಗ ಮಾಡ್ಕೊಳ್ಳೋಣ, ಅದ್ರಲ್ಲಿ ಏನಂತ ಕೆಲಸ ಜಾಸ್ತಿ ಇರಲ್ಲ. ದಿನಕ್ಕೊಂದ್ಸರಿ ಅದನ್ನ ಫುಡ್ ಹಾಕಿದ್ರೆ ಸಾಕು, ಯಾವಾಗಲೂ ಒಂದು 15 ದಿವಸಕ್ಕೂ ತಿಂಗಳಿಗೆ ಒಂದ್ಸರಿ ಅದನ್ನ ನೀರು ಬದಲಾವಣೆ ಮಾಡಿಕೊಂಡ್ರೆ ಸ್ವಲ್ಪ ಪ್ರಮಾಣದಲ್ಲಿ ನೀರನ್ನ ಬಿಟ್ಟು ಮಾಡೋಂಥದ್ದು, ಅದು ಜಾಸ್ತಿ ಕೆಲಸ ಏನು ಹಿಡಿಯಲ್ಲ. ಒಂದು 10 ನಿಮಿಷ ಅದಕ್ಕೆ ಮೀನಿನ ಆಹಾರ ಹಾಕ್ಬಿಟ್ರೆ ಅದ್ರ ಕೆಲಸ ಮುಗಿದು ಹೋಗ್ಬಿಡುತ್ತೆ. ಸೊ ಹಾಗಾಗಿ ನಮ್ದೇ ಕೆರೆ ಇದ್ದಿದ್ರಿಂದ ಅದು ಒಂದು ಇರಲಿ, ಒಂದು ಸಮಯ ಕಳೆಯೋದಕ್ಕೂ ಆಗುತ್ತೆ, ಬೇಜಾರಾದಾಗ ಅದನ್ನ ನೋಡ್ಕೊಂಡು ಸಮಯ ಕಳೆಯಬಹುದು, ಮತ್ತು ಆದಾಯನು ಬರುತ್ತೆ ಅಂತೇಳಿ ಒಂದು ಪ್ರಾಯೋಗಿಕವಾಗಿ ಮಾಡಿದ್ವಿ ಸರ್. ಈಗ ಎಷ್ಟು ವಿಸ್ತೀರ್ಣದಲ್ಲಿದೆ ನಿಮ್ದು ಕೆರೆ? 2 ಕೆರೆ ಇದೆ, ಒಂದು 100x200 ಇದೆ, ಒಂದು ಇನ್ನೊಂದು 60x70 ಇದೆ ಸರ್. ಎಷ್ಟು ವೆಚ್ಚ ಆಯ್ತು ಇದನ್ನು ಮಾಡ್ಲಿಕ್ಕೆ? ವೆಚ್ಚ ನಮಗೊಂದು ಲೆಕ್ಕ ಇಡಲಿಲ್ಲ ಅದು ಎಷ್ಟು ಇದಾಯ್ತು ಅಂತೇಳಿ. ಅಂದರೆ ಕಾಲಕ್ರಮೇಣ ಅದು ಫಸ್ಟು ಗುಂಡಿ ಮಾಡಿಸಿದ್ವಿ, ನಂತರ ಅದಕ್ಕೆ ಸಿಮೆಂಟ್ ಇದೆಲ್ಲ ಮಾಡಿಸಿದ್ವಿ, ಅದು ಸ್ವಲ್ಪ ಸಮಯ ವ್ಯತ್ಯಾಸ ಆಗಿದ್ದರಿಂದ ಅದು ಲೆಕ್ಕ ಇಡಕ್ಕೆ ಹೋಗಲಿಲ್ಲ ಸರ್ ಎಷ್ಟಾಯ್ತು ಏನು ಅಂತೇಳಿ. ನಿಮ್ಮ ಮೀನು ಸಾಕಾಣಿಕೆಯ ಚಿಕ್ಕ ಕೆರೆ ಏನಿದೆಯೋ ಅದಕ್ಕೆ ಹೊಂದ್ಕೊಂಡಂಗೆ ಮನೆಯನ್ನು ಕೂಡ ಮಾಡಿದ್ದೀರಿ, ಯಾವ ಉದ್ದೇಶದಿಂದ ಇದನ್ನು ಮಾಡಿದ್ದು? ಇದು ನಮ್ಮ ತೋಟಕ್ಕೆ ಬಂದವರಿಗೆ ಗೆಸ್ಟ್ಗಳಿಗಾಗಿ ಮಾಡಿದ್ವಿ. ಅಂದರೆ ಮುಂದಿನ ಇದು ಏನಪ್ಪ ಅಂತಂದರೆ, ಒಂದು ಈಗ ಕೃಷಿ ಆಶ್ರಮ ಮಾಡಬೇಕು ಅಂತ ಒಂದು ಉದ್ದೇಶ ಇದೆ. ಕೃಷಿ ಆಶ್ರಮ ಅಂತಂದರೆ ಬೇರೆ ಊರಿನಿಂದ ರೈತರು ಬಂದಾಗ ನಮ್ಮ ಅವರ ಏನು ವಿಚಾರಧಾರೆಗಳನ್ನು ಹಂಚ್ಕೊಳ್ಳೋದಕ್ಕಾಗಲಿ ಮತ್ತೊಂದಕ್ಕಾಗಲಿ ಅನುಕೂಲ ಆಗುತ್ತೆ ಅಂತೇಳಿ. ಸೊ ಇಲ್ಲಿ ಯಾರು ಹೀಗೆ ನೋಡೋದಕ್ಕೆ ಬರ್ತಾರೋ ಅವ್ರಗಳಿಗೆ ಉಳ್ಕೊಳ್ಳೋದಕ್ಕೆ ಒಂದು ವ್ಯವಸ್ಥೆಗಾಗಿ ಅದನ್ನು ಮಾಡಿದ್ವಿ ಸರ್. ಯಾವ್ಯಾವ ತಳಿಯ ಮೀನುಗಳನ್ನ ಸಾಕಾಣಿಕೆ ಮಾಡ್ತಾ ಇದ್ದೀರಿ? 3 ವೆರೈಟಿ ಮೀನುಗಾರಿಕೆ ರೆಕಮೆಂಡ್ ಮೇಲೆನೆ ಮಾಡಿರೋಂಥದ್ದು. ಒಂದು ಮೇಲ್ಗಡೆ ಇರ್ತದೆ, ಅದು ತಿಲಾಪಿ ಅಂತಾರೆ. ಎರಡನೇದು ರೂಪ್ ಚಂದ್ ಅಂತಾರೆ, ಅದು ಮಧ್ಯ ಭಾಗದಲ್ಲಿ ಇರುತ್ತೆ. ಇನ್ನೊಂದು ಕಾಟ್ಲಾ, ಅದು ಬಾಟಮ್ ಲೆವೆಲ್ಗೆ ಇರುತ್ತೆ. ಸೊ ಹಾಗಾಗಿ ಅದು ಮೂರಕ್ಕೂ ಒಂದಕ್ಕೊಂದಕ್ಕೆ ಯಾವ್ದು ಡಿಸ್ಟರ್ಬೆನ್ಸ್ ಇಲ್ಲ, ಹಾಗಾಗಿ ಅದು ಮೂರು ವೆರೈಟಿ ಮಾಡಿದ್ವಿ ಸರ್. ಒಂದು ವರ್ಷದಲ್ಲಿ ಎಷ್ಟು ಮೀನುಗಳನ್ನ ಸಾಕಾಣಿಕೆ ಮಾಡ್ತೀರಿ? ಒಟ್ಟಿಗೆ ಒಂದು 3,000 ಮರಿಗಳು ಬಿಟ್ಟಿದ್ವಿ. ಈಗ ಅದು ಹಿಡಿದು ನೋಡಿದಾಗ್ಲೇ ಗೊತ್ತಾಗುತ್ತೆ ಎಷ್ಟು ಉಳ್ಕೊಂಡಿದೆ ಎಷ್ಟಿದೆ ಏನು ಅಂತಲೇ ನೋಡ್ಬೇಕು ಸರ್. ಅದೇ ಈ ಸರಿ ಹಿಡಿಬೇಕು ಇದೆ ಸರ್. ಹಿಂದಿನ ವರ್ಷಗಳಲ್ಲೆಲ್ಲ ಮಾಡಿರ್ಲಿಲ್ವಾ? ಇಲ್ಲ ಮಾಡಿಲ್ಲ ಸರ್, ಮಾಡಿಲ್ಲ. ಇಲ್ಲಿ ಸ್ವಲ್ಪ ತುಂಬಾ ಇಂಟೀರಿಯರ್ ಆಯ್ತು, ಹಂಗಾಗಿ ನಿಮಗೆ ಏನೇ ಬೆಳೆದ್ರು ಕೂಡ ಮಾರಾಟ ಮಾಡ್ಲಿಕ್ಕೆ ಒಂದಷ್ಟು ಕಷ್ಟ ಆಗ್ಬಹುದು ಅಂತ ಅನ್ಸುತ್ತೆ. ನಮ್ಮ ಉದ್ದೇಶ ಇರೋದೇ ಹಾಗೆ, ಮುಂದಿನ ದಿನಗಳಲ್ಲಿ ಹಣ್ಣು ಹಂಪಲುಗಳು ಏನು ಬಂದು ಚೆನ್ನಾಗಿ ಬಂತು ಇದಾಯ್ತು ಅಂತಂದ್ರೆ ಯಾರು ಇಲ್ಲಿಗೆ ಬರ್ತಾರೋ ಗ್ರಾಹಕರು ಅವ್ರಿಗೆ ಫ್ರೀಯಾಗಿ ಬಿಡೋಂಥದ್ದು, ಅವ್ರಿಗೆ ಇಷ್ಟ ಬಂದಿದ್ದು ಕಲ ತಗೊಂಡು. ಯಾಕೆಂದ್ರೆ ಈಗ ಕೆಲವು ದೇಶಗಳಲ್ಲಿ ಇದೆ ಆ ಥರದ್ದು ವ್ಯವಸ್ಥೆ ಇದೆ, ಅವರೇ ಕಟ್ ಮಾಡ್ಕೊಂಡು ಹೋಗೋಂಥದ್ದು, ಅವ್ರು ತೂಕ ಮಾಡಿ ಅವ್ರಿಗೆ ಏನು ಮನಸ್ಸಿಗೆ ರೇಟ್ ಬರುತ್ತೋ ಮಾರ್ಕೆಟಲ್ಲಿ ಏನು ರೇಟ್ ಇರುತ್ತೋ ಆ ರೇಟ್ ಕೊಟ್ಟು ಹೋಗೋಂಥದ್ದು. ನಾವು ಹೊರಗಡೆ ತಗೊಂಡು ಹೋಗಿ ಮಾರೋಂಥದ್ದು ಸಮಯ ಉಳಿಸ್ಕೊಬೋದು ಅನ್ನೋದು ಒಂದು ಉದ್ದೇಶ ಇಟ್ಕೊಂಡು ಮಾಡಿದ್ವಿ. ಸೊ ಅದು ನೋಡ್ಬೇಕು ಹೇಗಾಗತ್ತೆ ಅಂತ ಸರ್. ಅಂತ ಅಂದ್ರೆ ನಾವೇ ಮಾರುಕಟ್ಟೆಯನ್ನು ಸೃಷ್ಟಿ ಮಾಡ್ಕೊಳ್ತಕ್ಕಂಥದ್ದು. ಸೃಷ್ಟಿ ಮಾಡ್ಕೊಳ್ಳೋಂಥದ್ದು, ಹೌದು ಸರ್, ಹೌದು. ಸುಮಾರು 3-4 ವರ್ಷ ಆಯ್ತು ನೀವು ವೃತ್ತಿಯನ್ನ ಬಿಟ್ಟು ಸಂಪೂರ್ಣ ಕೃಷಿಗೆ ಬಂದು, ಹೇಗಿದೆ ಈ 4 ವರ್ಷಗಳ ಅನುಭವ? ಭೂಮಿ ಸೇವೆ ಮಾಡಬೇಕು ಒಂದು, ಇನ್ನೊಂದು ಕಷ್ಟ ಇದೆ ಇಲ್ಲ ಅಂತೆಲ್ಲ. ರೈತರ ಜೀವನ ಸ್ವಲ್ಪ ಕಷ್ಟ ಆಗಿದೆ, ಏರುಪೇರು ಇರುತ್ತೆ, ಪ್ರಕೃತಿ ಮೇಲೆ ಡಿಪೆಂಡ್ ಆಗಿರೋದ್ರಿಂದ ಪ್ರಕೃತಿ ಹೇಗೆ ಅದು ನಮ್ಮನ್ನು ನೋಡ್ಕೊಳ್ತದೆ ನಾವು ಅದ್ರ ಜೊತೆ ಜೊತೆಗೆ ಒಡನಾಟ ಇಟ್ಕೊಂಡು ಹೋಗಬೇಕಾಗತ್ತೆ. ಒಂದೊಂದ್ಸರಿ ಪ್ರಕೃತಿ ವಿಕೋಪನೂ ಆಗುತ್ತೆ, ಮಳೆ ಜಾಸ್ತಿ ಮತ್ತೆ ಏರುಪೇರು ಇರೋದ್ರಿಂದ ಸ್ವಲ್ಪ ಕಷ್ಟಗಳು ಇದೆ ಇಲ್ಲ ಅಂತಿಲ್ಲ. ಅಂದರೆ ಶ್ರಮ ವಹಿಸಿ ಮಾಡಿದಾಗ ಅದಕ್ಕೆ ತಕ್ಕ ಪ್ರತಿಫಲ ಇದ್ದೇ ಇರುತ್ತೆ ಅಂತ, ಭೂಮಿ ತಾಯಿ ಯಾವತ್ತೂ ಕೈ ಬಿಡಲ್ಲ ಅಂತ ಒಂದು ಅಚಲವಾದ ನಂಬಿಕೆ ಸರ್. ಪೂರ್ಣ ಪ್ರಮಾಣದ ಕೃಷಿ ನಿಮಗೆ ಖುಷಿಯನ್ನ ಕೊಟ್ಟಿದೆಯಾ? ಹೇಗೆ? ಖಂಡಿತವಾಗ್ಲು ಸರ್, ಖಂಡಿತವಾಗ್ಲು. ಖುಷಿ ಅಂತೂ ಇರುತ್ತೆ, ಆರೋಗ್ಯ ಇರುತ್ತೆ, ಕೈ ತುಂಬಾ ಕೆಲಸ ಇರುತ್ತೆ, ಮತ್ತೆ ಒಳ್ಳೊಳ್ಳೆ ಆಲೋಚನೆಗಳು ಬರುತ್ತೆ, ಆರ್ಥಿಕವಾಗಿಯೂ ಕೂಡ ನಮಗೆ ಬಲ ಕೊಡ್ಬೇಕಲ್ಲ. ಹೌದು, ಈಗ ಎಲ್ಲ ಹೊಸದಾಗಿ ಮಾಡ್ತಿರೋದ್ರಿಂದ ಸ್ವಲ್ಪ ಆರ್ಥಿಕವಾಗಿ ನಾವು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿಲ್ಲ, ಈಗ ಸಣ್ಣ ಪ್ರಮಾಣದಲ್ಲಿ ಅದೇ ಮಾಡ್ಕೊಂಡು ಹೋಗ್ತಾ ಇದ್ವಿ. ಮುಂದಿನ ದಿನಗಳಲ್ಲಿ ಸ್ವಲ್ಪ ಫಲ ಬಂದಾಗ ನಮ್ಮ ಆರ್ಥಿಕವಾಗಿ ಬರುತ್ತೆ ಅನ್ನೋದು ಒಂದು ನಂಬಿಕೆ ಇದೆ ಸರ್. ಮುಂದಿನ ದಿವಸಗಳಲ್ಲಿ ಇನ್ನೂ ಏನೇನು ಮಾಡಬೇಕು ಅನ್ನೋಂಥ ಆಲೋಚನೆ ಇದೆ? ಇನ್ನೂ ಸ್ವಲ್ಪ ಹಣ್ಣಿನ ಗಿಡಗಳನ್ನ ಬೆಳೆಸ್ಕೊಬೇಕು, ಹಾಗಾಗಿ ಅದ್ರ ಬಗ್ಗೆ ಕೆಲವು ಹುಡುಕಾಟಗಳು ನಡೀತಾ ಇದೆ. ಜಾಯಿಕಾಯಿ ಮತ್ತೆ ಬೇರೆ ಬೇರೆ ಹಣ್ಣಿನ ಗಿಡಗಳನ್ನ ಹೊಸ ಹೊಸ ತಳಿಗಳನ್ನು ತಂದು ಮಾಡಬೇಕು ಅನ್ನೋದು ಒಂದು ಉದ್ದೇಶ ಇಟ್ಕೊಂಡಿದ್ದೀವಿ ಸರ್. ನಿಮ್ಮ ಮತ್ತೊಂದು ವಿಶೇಷ ಏನಪ್ಪಾ ಅಂತ ಹೇಳಿದ್ರೆ, ಏನೇ ಮಾಡಿದ್ರು ಕೂಡ ಅದನ್ನು ತುಂಬಾ ಅಚ್ಚುಕಟ್ಟಾಗಿ ಮಾಡ್ಕೊಂಡಿದ್ದೀರ. ನಿಮ್ಮ ವಾಸದ ಮನೆಯನ್ನ ಅಚ್ಚುಕಟ್ಟಾಗಿ ಮಾಡಿದಿರಿ, ಮೀನ್ ಸಾಕಾಣಿಕೆ ಮಾಡ್ತಕ್ಕಂಥ ಕೊಳವನ್ನ ಬಹಳ ಅಚ್ಚುಕಟ್ಟಾಗಿ ಮಾಡಿದಿರಿ, ನಿಮ್ಮ ತೋಟವನ್ನು ಕೂಡ ಬಹಳ ಅಚ್ಚುಕಟ್ಟಾಗಿ ಇಟ್ಕೊಂಡಿದಿರಿ, ಇದೆಲ್ಲವೂ ಕೂಡ ಹೇಗೆ ಸಾಧ್ಯ ನಿಮಗೆ? ನಮ್ಮ ಬೆಳಗಿನ ಸಂಜೆ ಅವ್ರ ಮಗ ಮತ್ತೆ ನಮ್ಮ ಮಿಸ್ಸಸ್ ಅವರು ಎಲ್ಲ ಸಪೋರ್ಟ್ ಮಾಡ್ತಾರೆ ಜೊತೆ ಜೊತೆಗೆ. ಮನಸ್ಸಿದ್ರೆ ಮಾರ್ಗ ಎಲ್ಲವೂ ಹಾಗೇನೆ ಅಲ್ಲ ಸರ್, ಮನಸ್ಸಿದ್ರೆ ಮಾರ್ಗ ಮಾಡಬೇಕು ಅನ್ನೋ ಒಂದು ಹಂಬಲ, ಒಂದು ಅಚಲವಾದ ನಂಬಿಕೆ ಇಟ್ಕೊಂಡು ಮಾಡಿದರೆ ಖಂಡಿತವಾಗ್ಲೂ ಭೂಮಿ ತಾಯಿ ಸಪೋರ್ಟ್ ಮಾಡ್ತದೆ ಅಂತೇಳಿ ಒಂದು ನಂಬಿಕೆ. ಇಷ್ಟೊಂದು ಅಚ್ಚುಕಟ್ಟಾಗಿರ್ತಕ್ಕಂಥ ತೋಟವನ್ನ ನೋಡಬೇಕು ಅಂತ ಹೇಳಿದ್ರೆ, ಈ ಅಚ್ಚುಕಟ್ಟತನವನ್ನ ಇನ್ನೂ ಕೆಲವರಿಗೆ ಕೇಳಿ ತಿಳ್ಕೊಬೇಕು ಅಂತ ಹೇಳಿದ್ರೆ ನಿಮ್ಮನ್ನ ಸಂಪರ್ಕ ಮಾಡುವಂಥದ್ದು ಹೇಗೆ? ಖಂಡಿತವಾಗ್ಲೂ ಸರ್, ನನ್ನ ಮೊಬೈಲ್ ನಂಬರ್ 944-80-32-961, ಈ ಸಂಪರ್ಕ ಮಾಡ್ಬೋದು. ಇಲ್ಲ ನಮ್ಮ ವಿಳಾಸ ತಿಳ್ಕೊಂಡು ವಿಳಾಸದಲ್ಲೂ ಬಂದು ಸಂಪರ್ಕ ಮಾಡ್ಬೋದು ಸರ್. ನಿಮ್ಮ ಸಂಪರ್ಕ ಸಂಖ್ಯೆಯನ್ನ ಮತ್ತೊಮ್ಮೆ ಹೇಳಿ. 944-80-32-961. ಒಳ್ಳೇದು ಪುಟ್ಸ್ವಾಮಿಗೌಡ್ರೆ, ನಿಮ್ಮ ಸಮಗ್ರ ಕೃಷಿಯಲ್ಲಿನ ಅನುಭವಗಳನ್ನ, ನಿಮ್ಮ ಸಾವಯವ ಕೃಷಿಯಲ್ಲಿನ ಅನುಭವಗಳನ್ನ ಬಹಳ ವಿವರವಾಗಿ ಇವತ್ತು ನಮ್ಮ ಕೇಳುಗರೊಂದಿಗೆ ತಾವು ಹಂಚಿಕೊಂಡ್ರಿ. ಧನ್ಯವಾದಗಳು, ನಮಸ್ಕಾರ. ನಿಮಗೂ ಮತ್ತೆ ನಿಮ್ಮ ಆಕಾಶವಾಣಿ ಹಾಸನ ಪ್ರತಿ ನಿಮ್ಮ ಸಂಸ್ಥೆಗೂ ನನ್ನ ನಮಸ್ಕಾರಗಳು ಸರ್. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಸಿಗುವುದು ಪೆನ್ಷನ್ನ ಆಸರಿಯು ಆಗದು ನಿರಾಸರೆ ಎನ್ನು ಸಿಗುವುದು ಸಂತಸದ ಕ್ಷಣವು ಕಳೆವುದು ಸುಖದಿಂದ ವೃದ್ಧಾಪ್ಯ ರಕ್ಷಿತ ಆಗುವ ಅನ್ನದಾತ ಸುರಕ್ಷಿತ ಆಗುವ ಅನ್ನದಾತ

ಸಮಯ 7:24. ಇನ್ನು ಮುಂದೆ ಕೇಳಿ ಚಿತ್ರಗೀತೆಗಳು. ಇಂದಿನ ಚಿತ್ರಗೀತೆಗಳ ಪ್ರಾರಂಭದಲ್ಲಿ ಕೇಳಿ ಎಸ್ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಪಿ ಸುಶೀಲಾ ಅವರ ಧ್ವನಿಯಲ್ಲಿ ಸತ್ಯಂ ಅವರ ಸಂಗೀತ ಸಂಯೋಜನೆ ಇರುವ ಜಿ ಉದಯಶಂಕರ್ ಅವರ ಸಾಹಿತ್ಯದ ಅಪರಾಧಿ ಚಿತ್ರದ ಗೀತೆ. ನಗುವ ನಿನ್ನ ಮೊಗದ ಚನ್ನ ಒಲವನು ಕೋರಿದೆ, ನಗುವ ನಿನ್ನ ಮೊಗದ ಚನ್ನ ಒಲವನು ಕೋರಿದೆ. ಮಾತಲ್ಲಿ ನನ್ನ ಮೈ ಚೆಲುವನ್ನ ಹೊಗಳದೆ ಚೆನ್ನ ಮನಸಿಂದು ಸೋಲುತ್ತಿದೆ, ಆಸೆಯು ನನ್ನನ್ನೇ ತೇಲಿಸಿದೆ, ಸ್ನೇಹಕ್ಕೆ ಮನಸಿಂದು ಸೋಲುತ್ತಿದೆ, ಆಸೆಯು ನನ್ನನ್ನೇ ತೇಲಿಸಿದೆ. ಏಕೋ ಏನೋ ಎಲ್ಲ ಹೊಸದಾಗಿದೆ, ನಗುವ ನಿನ್ನ ಮೊಗದ ಚೆನ್ನ ಒಲವನು ಕೋರಿದೆ. ಕೆಣಕುವ ಮಾತಿಲ್ದ ಕಾಡಿರುವೆ, ಸರಸಕ್ಕೆ ಬಾಯಿಲ್ದು ಕೂಗಿರುವೆ, ಕೆಣಕುವ ಮಾತಿಲ್ದ ಕಾಡಿರುವೆ, ಸರಸಕ್ಕೆ ಬಾಯಿಲ್ದು ಕೂಗಿರುವೆ. ಇನ್ನು ನನ್ನ ಆಟ ನೀ ನೋಡುವೆ, ನಗುವ ನಿನ್ನ ಮೊಗದ ಬಾಣ ಸೋಕಲು ನನ್ನ ಸೋತೆನು ಚಿನ್ನ ಕೇಳೆ, ನಗುವ ನಿನ್ನ ಮೊಗದ ಚೆನ್ನ ಒಲವನು ಕೋರಿದೆ. ಕೇಳಿದರೆ ಕನ್ನಡ ಚಿತ್ರಗೀತೆಗಳಲ್ಲಿ ಇನ್ನು ಮುಂದೆ ಕೇಳಿ ಎಸ್ ಜಾನಕಿ ಅವರ ಧ್ವನಿಯಲ್ಲಿ ಬದುಕು ಬಂಗಾರವಾಯಿತು ಚಿತ್ರದ ಗೀತೆ. ಸಂಗೀತ ಸಂಯೋಜನೆ ಎಂ ರಂಗರಾವ್ ಅವರಿಂದ, ಸಾಹಿತ್ಯ ಚಿ ಉದಯಶಂಕರ್ ಅವರದು. ಸಂಚಿ